ಒಡಿಕೆ. ಏರೋ ಇಂಡಿಯಾ 2025 ಹಿನ್ನೆಲೆಯಲ್ಲಿ ಲೋಹದ ಹಕ್ಕಿಗಳ ತಾಲೀಮು. ಬೆಂಗಳೂರಿಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷ ಫೆಲೆಮಿನ್ ಯಾಂಗ್ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಎಫ್ಎಂ 100.6 ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 6:50:30. ಕಾರ್ಯಕ್ರಮ ಕೃಷಿ ರಂಗ. ಮೈಸೂರು ಆಕಾಶವಾಣಿ ಕೇಂದ್ರದ ರೈತ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಗೀತಾ, ಗ್ಯಾಸ್ ಬುಕ್ ಮಾಡೋದು ಮರ್ತೇ ಹೋಯ್ತು. ತಿಂಗಳ ಕೊನೆ, ಭಾನುವಾರ ಬೇರೆ, ಏನ್ ಮಾಡೋದ್ರಿ? ಮನೇಲಿ ಗ್ಯಾಸ್ ಇಲ್ಲ. ಅಯ್ಯೋ, ನಿಮ್ಗೆ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ನಲ್ಲಿ 2 kg ಸಿಲಿಂಡರ್ ವಾರದ 7 ಸಿಗುತ್ತೆ. ಭಾನುವಾರನೂ ಸಿಗುತ್ತಾ? ಸಿಗುತ್ತೆ. ರಜಾ ದಿನ ಸಿಗುತ್ತೆ. ಹಬ್ಬದ ದಿನ ಸಿಗುತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ. ಬುಕಿಂಗ್ ಮಾಡಲ್ಲ, ಡೆಲಿವರಿ ಹುಡುಗನ್ಗೂ ವೇಟ್ ಮಾಡಲ್ಲ. ಅಯ್ಯೋ, ತಿಂಗಳ ಕೊನೆ ಸಂಬಳನೂ ಆಗಿಲ್ವಲ್ರಿ? 2 kg ಸಿಲಿಂಡರ್ ಇದೆಯಲ್ಲ. 2 kg? ಹೌದು, 2 kg ಸಿಲಿಂಡರ್ ತರಕಾರಿ ತಂದ ಹಾಗೆ ತರಬಹುದು. ಹೌದಾ? ಸದ್ಯ 2 kg ಸಿಲಿಂಡರ್ ಸಿಗ್ತಲ್ಲ. ಈಗ ಲಿಟಲ್ ಗ್ಯಾಸ್ ನಲ್ಲಿ ಡ್ರಾಪ್ ಇನ್ ಪಿಕ್ಅಪ್, ಹೊಸ ಗಾಲಿ, ಹೊಸ ಬೆಲಕು. ಲಿಟಲ್ ಗ್ಯಾಸ್ ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ರೈತ ಬಾಂಧವರಿಗೆಲ್ಲ ಕೃಷಿರಂಗ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ರೈತ ಸ್ನೇಹಿತರೆ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಾಂಬಾರು ಈರುಳ್ಳಿ ಬೇಸಾಯ, ಈ ವಿಷಯದ ಕುರಿತು ಬಾಗಲಕೋಟೆಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ HM ಪಲ್ಲವಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಡಾಕ್ಟರ್ ಪಲ್ಲವಿ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಈ ದಿವಸ ಸಾಂಬಾರು ಈರುಳ್ಳಿ ಉತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತ ಸರ್. ಈಗೇನಿದು ಸಣ್ಣ ಈರುಳ್ಳಿ ಅಥವಾ ಸಾಂಬಾರು ಈರುಳ್ಳಿ ಅನ್ನೋದೇನಿದೆ, ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 10-12 hectares ಪ್ರದೇಶದಲ್ಲಿ ನಾವು ಇದನ್ನ ಬೆಳೀತಾ ಇದ್ದೀವಿ. ಕರ್ನಾಟಕದಲ್ಲಿ ಚಾಮರಾಜನಗರ ಜಿಲ್ಲೆ ಉತ್ಪಾದನೆ ಮತ್ತು ಪ್ರದೇಶದಲ್ಲಿ ಮುಂಚೂಣಿಯಲ್ಲಿದ್ದರೆ ತದನಂತರ ಸ್ಥಾನವನ್ನು ಮಂಡ್ಯ ಜಿಲ್ಲೆ ತಗೊಂಡಿದೆ. ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ನಾಗಮಂಗಲ ತಾಲೂಕಲ್ಲಿ ಸುಮಾರು 2,000 hectares ಪ್ರದೇಶದಲ್ಲಿ ಇದನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಸುಮಾರು 8-10,000 hectares ಪ್ರದೇಶದಲ್ಲಿ ಈ ಸಣ್ಣ ಈರುಳ್ಳಿ ಅಥವಾ ಸಾಂಬಾರು ಈರುಳ್ಳಿಯನ್ನು ಬೆಳೀತಾರೆ. ಬೆಳೆದಂಥ ಅಷ್ಟೂ ಒಂದು ಉತ್ಪನ್ನವನ್ನು ಸಂಪೂರ್ಣವಾಗಿ ನಾವು ತಮಿಳುನಾಡಿಗೆ ಮಾರಾಟವನ್ನು ಮಾಡ್ತಾ ಇದ್ದೀವಿ. ಈ ಈರುಳ್ಳಿಯನ್ನು, ಸಾಂಬಾರು ಈರುಳ್ಳಿಯನ್ನು 3 ಕಾಲಮಾನಗಳಲ್ಲಿ ಇದನ್ನು ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ. ಮಾರ್ಚಲ್ಲಿ ಒಂದು ಬಿತ್ತನೆ ಮಾಡ್ತಾರೆ, ಅದು ಬಿಟ್ಟರೆ ತದನಂತರ ಜೂನಲ್ಲಿ ಒಂದು ಸಾರಿ ಬಿತ್ತನೆ ಆಗುತ್ತೆ, ಅರಿಶಿನದ ಜೊತೆ ಏಪ್ರಿಲ್ ಮೇ ಜೂನ್ ಈ ತಿಂಗಳಲ್ಲಿ ಬಿತ್ತನೆ ಮಾಡ್ತಾರೆ. ತದನಂತರ ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲೂ ಕೂಡ ಬಿತ್ತನೆ ಮಾಡಿ 3 ಕಾಲಮಾನಗಳಲ್ಲಿ ಇದನ್ನು ಬೆಳೀತಾ ಇದ್ದಾರೆ. ಸಾಮಾನ್ಯವಾಗಿ ಈ ಸಾಂಬಾರು ಈರುಳ್ಳಿಯನ್ನು ಗೆಡ್ಡೆಗಳನ್ನು ಬಿತ್ತನೆ ಮಾಡೋದ್ರ ಮೂಲಕ ನಾವು ಬೆಳೆಯನ್ನು ಬೆಳೀತಾ ಇದ್ದೀವಿ. ಸಾಮಾನ್ಯವಾಗಿ ಇದರಲ್ಲಿ ಇಂಥದ್ದೇ ತಳಿ ಅಂತ ಯಾವುದೂ ಇಲ್ಲ. ಕೇರಳ ಮತ್ತು ತಮಿಳುನಾಡಲ್ಲಿ ಹೆಚ್ಚು ಪ್ರಚಲಿತವಾಗಿರುವಂತಹ ತಳಿಗಳನ್ನು ತೊಗೊಂಬಂದು ಇಲ್ಲಿ ನಾವು ಬೆಳೆದ್ಬಿಟ್ಟು ಮತ್ತೆ ನಾವು ಅದನ್ನು ವಾಪಸ್ಸು ಅವರಿಗೆ ನಾವು ಕೊಡ್ತಾ ಇದ್ದೀವಿ. ಅದರಲ್ಲಿ ಲೋಕಲ್ ಆಗಿ ಹೇಳೋದಾದರೆ ಸ್ಥಳೀಯವಾಗಿ ನೇಮ್ಗಲ್, ದಿಂಡ್ಗಲ್ ಈ ರೀತಿಯಾದಂಥ ಒಂದು ಹೆಸರು ಇರುವಂಥ ತಳಿಗಳನ್ನು ರೈತರು ಬೆಳೀತಾ ಇದ್ದಾರೆ. ಆದರೆ ರೈತರಿಗೆ ಒಂದು ಹೆಚ್ಚು ಉತ್ಪಾದನೆಯ ಸಿಗಬೇಕು ಅನ್ನೋ ಉದ್ದೇಶದಿಂದ IHR ಅಂದರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಏನಿದೆ, ಅವರು ಅರ್ಕ ಉಜ್ವಲ ಅನ್ನೋ ಒಂದು ತಳಿಯನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆಯನ್ನು ಮಾಡಿದ್ದಾರೆ. ಮತ್ತು ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯ ಕೂಡ ಒಂದು K1-K5 ಅನ್ನೋವರೆಗೂ ಕೂಡ ಸೀರೀಸಲ್ಲಿ ಒಂದು ಹೊಸ ತಳಿಗಳನ್ನು ಅಭಿವೃದ್ಧಿ ಮಾಡಿ ಬಿಡುಗಡೆಯನ್ನು ಮಾಡಿದ್ದಾರೆ. ಇದರಲ್ಲಿ ಒಂದು ವಿಶೇಷವಾದ ಸಂಗತಿ ಏನು ಅಂತ ಹೇಳಿದ್ರೆ, ಅರ್ಕ ಉಜ್ವಲ್ ಮತ್ತು K5 ಅನ್ನೋದೇನಿದೆ ಅವೆರಡೂ ಬೀಜದಿಂದ ನಾವು ಬೆಳೆಯನ್ನು ಉತ್ಪಾದನೆ ಮಾಡುವಂತಹ ತಳಿಗಳಾಗಿದ್ದಾವೆ. ಆದರೆ ಉಳಿದಂತೆ ಬೇರೆ ಎಲ್ಲ ತಳಿಗಳು ಅಥವಾ ಸ್ಥಳೀಯ ತಳಿಗಳೇನಿದೆ ಅದು ಎಲ್ಲನೂ ಕೂಡ ಸಾಮಾನ್ಯವಾಗಿ ನಾವು ಗೆಡ್ಡೆಯನ್ನು ನಾಟಿ ಮಾಡಿ ಅಥವಾ ಬಿತ್ತನೆ ಮಾಡಿ ನಾವು ಬೆಳೆಯನ್ನು ಬೆಳೀತಾ ಇದ್ದೀವಿ. ಈ ಬೀಜದಿಂದ ಬಿತ್ತನೆ ಮಾಡಿ ಬೆಳೆಯೋಕ್ಕೂ ಗೆಡ್ಡೆಯನ್ನು ಬಳಸಿ ಮಾಡೋದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಅಂತಂದರೆ ಸರ್, ಇಳುವರಿಯಲ್ಲಿ ವ್ಯತ್ಯಾಸ ಇದೆ, ಮತ್ತು ಬೀಜ ಮತ್ತು ಗೆಡ್ಡೆದು ಏನು ಬೆಲೆ ಇದೆ ಅದರಲ್ಲಿ ಭಾಳನೇ ವ್ಯತ್ಯಾಸ ಇದೆ. ಬೀಜ ಉಪಯೋಗಿಸಿ ನಾವು ಬೆಳೆಯೋದಾದರೆ ನಮಗೆ 1 ಎಕರೆಗೆ 1-2 kg ಬಿತ್ತನೆ ಬೀಜ ಸಾಕಾಗುತ್ತೆ. ಅದು ಇವಾಗ ಈಗ ಕೂಡ ಅದರದ್ದು ಬೆಲೆ ಹೇಳೋದಾದರೆ 2600 ರಿಂದ 2800 ಒಳಗಡೆ ಅದು ಬಿತ್ತನೆ ಬೀಜ 1 kg. ಆದರೆ ಬಿತ್ತನೆ ಗೆಡ್ಡೆ ಬೆಲೆ ಹೇಗಿರುತ್ತೆ ಅಂದರೆ ಅದು ನಾವೇನು ಅಸೆಸ್ ಮಾಡೋಕ್ಕಾಗಲ್ಲ. ಒಂದೊಂದ್ಸರಿ ಜಾಸ್ತಿ ಇರುತ್ತೆ, ಒಂದೊಂದ್ಸರಿ ಕಡಿಮೆ ಇರುತ್ತೆ. ಇದೇ ಈಗ ಈಗ ಪ್ರೆಸೆಂಟ್ ಏನು ಬೆಳೆ ಬೆಳೆದಿದ್ದಾರೆ ಅದರದ್ದು ಡಿಸೆಂಬರ್ ಮತ್ತು ನವಂಬರಲ್ಲಿ ಬಿತ್ತನೆ ಗೆಡ್ಡೆ ಬೆಲೆ 8000 ರೂಪಾಯಿ 1 ಕ್ವಿಂಟಾಲ್ಗಿತ್ತು. ಅಂದರೆ 1 ಎಕರೆಗೆ 3-4 ಕ್ವಿಂಟಾಲ್ ಬಿತ್ತನೆ ಮಾಡಿದ್ರು ಕೂಡ ನಿಮಗೆ ಸುಮಾರು 24,000 ರಿಂದ 32,000 ವರೆಗೂ ಬರೀ ಬಿತ್ತನೆ ಗೆಡ್ಡೆಗೆ ಖರ್ಚಾಗಿದೆ. ಇದರಲ್ಲಿ ಇನ್ನೊಂದೇನು ಅಂತಂದರೆ ಗೆಡ್ಡೆನ ಉಪಯೋಗಿಸೋದ್ರಿಂದ ನಮಗೆ ಬೇಗನೆ ನಮಗೆ ಬೆಳೆ ಕೈಗೆ ಬರುತ್ತೆ, ಅಂದರೆ ಅವಧಿ ಕಡಿಮೆ ಆಗುತ್ತೆ. ಆದರೆ ಬೀಜ ಉಪಯೋಗಿಸೋದ್ರಿಂದ ಅಂದರೆ 35 ದಿವಸ ನಾವು ಸಸಿ ಮಡಿ ಮಾಡಬೇಕು, ಅದು ಏರು ಒಣ ಅಥವಾ ಬರ ಸಸಿ ಮಾಡಿ ಮಾಡಿ ಅಲ್ಲಿ 35 ದಿವಸ ನಾವು ಅದನ್ನು ಬೆಳೆಸಿ ಆಮೇಲೆ ನಂತರ ಅದನ್ನು ನಾವು ಬಿತ್ತನೆ ಉಪಯೋಗಿಸ್ಕೊಳ್ಳೋದ್ರೆ ನಮಗೊಂದು 30 ದಿವಸ ಹೆಚ್ಚಿಗೆ ತಗೊಳ್ಳುತ್ತೆ. ಆದರೆ ಇಳುವರಿ ಹೇಳೋದಾದರೆ ಬೀಜ ಹಾಕ್ಬಿಟ್ಟು ಬಿತ್ತನೆ ಮಾಡಿಬಿಟ್ಟು ಬೆಳೆಯೋದ್ರದಲ್ಲಿ ನಿಮಗೆ ಇಳುವರಿ ಕನಿಷ್ಠ 60-80 ಕ್ವಿಂಟಾಲ್ವರೆಗೂ ಬೆಳೆದಿದ್ದಾರೆ ರೈತರು. ಆದರೆ ಗೆಡ್ಡೆಯಲ್ಲಿ ನಿಮಗೆ 40-50 ಕ್ವಿಂಟಾಲು ಅತಿ ಹೆಚ್ಚು ಅಂದರೆ 50-55 ಕ್ವಿಂಟಾಲ್ವರೆಗೆ ಗೆಡ್ಡೆಯನ್ನು ಬೆಳೆದಿದ್ದಾರೆ. ಅಂದರೆ ಖರ್ಚು ಕಡಿಮೆ ಆಗುತ್ತೆ ನಮಗೆ ನೇರವಾಗಿ ಬೀಜ ಹಾಕೋದ್ರಿಂದ. ಇಷ್ಟೆಲ್ಲ ಅನುಕೂಲ ಇದ್ರೂ ಯಾಕೆ ಜನ ಬೀಜ ಬಳಸ್ತಾ ಇಲ್ಲ? ನಾನಾಗಲೇ ಹೇಳಿದ್ನಲ್ಲ ಸರ್, ಅವಧಿ ಹೆಚ್ಚಿಗೆ ಆಗುತ್ತೆ, 30-35 ದಿವಸ ಅವಧಿ ಹೆಚ್ಚಿಗೆ ಆಗುತ್ತೆ. ಆಮೇಲೆ ನೀವು ಸಸಿನ ನಾಟಿ ಮಾಡಬೇಕು. ಈಗ ಯಾವ ಥರ ರಾಗಿನ ನಾಟಿ ಮಾಡ್ತೀವಲ್ಲ ಬರಮಡಿನಲ್ಲಿ, ಅದನ್ನು ನಾಟಿ ಮಾಡಬೇಕು. ನಮ್ಮ ರೈತರಿಗೆ ಏನಂದರೆ ತಕ್ಷಣ ಆಗ್ಬಿಡ್ಬೇಕೆಲ್ಲಾನು, ಇಲ್ಲಿ ತರಬೇಕು ಅಲ್ಲಿ ನಾಟಿ ಮಾಡಬೇಕು. ಮತ್ತು ಇದು ನಾನಾಗಲೇ ಹೇಳಿದ್ನಲ್ಲ, ನಾಟಿ ಗೆಡ್ಡೆನ ನಾಟಿ ಮಾಡಿದ್ರೆ ನಿಮಗೆ ಬೇಗ ಕೈಗೆ ಬರುತ್ತೆ. ಅಂದರೆ ಸುಮಾರು ನೀವು ಬೇಸಿಗೆನಲ್ಲಿ ಬಿತ್ತನೆ ಮಾಡಿದ್ರೆ 60-65 ದಿವಸಕ್ಕೆ ಕಟಾವಿಗೆ ಬಂದುಬಿಡುತ್ತೆ. ಅದೇ ನೀವು ಏಪ್ರಿಲ್ ಮೇಗೆ ಬಿತ್ತನೆ ಮಾಡಿದ್ರೆ ಸುಮಾರು 75-80 ದಿವಸ ತಗೊಳ್ಳುತ್ತೆ. ನೆಕ್ಸ್ಟ್ ನಾವು ಚಳಿಗಾಲದಲ್ಲಿ ಅಕ್ಟೋಬರ್ 1 ಅಕ್ಟೋಬರ್ 1 ನವೆಂಬರಲ್ಲಿ ಬಿತ್ತನೆ ಮಾಡಿದ್ರೆ ಸುಮಾರು 100 ದಿವಸದವರೆಗೂ ನಾವು ಅದು ಬೆಳೆ ಅವಧಿ ತಗೊಳ್ಳುತ್ತೆ. ಡಾಕ್ಟರ್ ಪಲ್ಲವಿ ಅವರೇ, ಈಗೆಲ್ಲ ಯಾರೂ ಒಟ್ಲ ಹಾಕೋದೇ ಇಲ್ಲ, ಎಲ್ಲ ನರ್ಸರಿಗೆ ಹೋಗ್ತಾರೆ. ಈರುಳ್ಳಿ ಬೀಜವನ್ನು ಕೊಟ್ಟು ನರ್ಸರಿನಲ್ಲಿ ಸಸಿ ಮಾಡಿಸ್ಕೊಳಕ್ ಸಾಧ್ಯ ಇಲ್ಲ ಅಂದ್ರೆ ಅದು ನರ್ಸರಿ ಅಂದ್ರೆ ಸರ್, ಇವಾಗ ಈರುಳ್ಳಿ ತುಂಬಾ ಸಣ್ಣ ಬೀಜ ಆಗಿರೋದ್ರಿಂದ ಜೊತೆಗೆ ನಾವು ಏನು ಅನುಸರಿಸ್ತಾ ಇದ್ದೀವಿ ಸ್ಪೇಸಿಂಗ್ ಅಂತರ ಅದು ತುಂಬಾ ಲೆಕ್ಕ ಹಾಕೋಗಿದ್ರೆ ನಮ್ಗೆ 1 ಎಕರೆಗೆ 1 ಲಕ್ಷ ಚಿಲ್ಲರೆ ಸಸಿ ಬೇಕು. ಅಷ್ಟು ಅಂದ್ರೆ ಅದು ನಮ್ಗೆ ಅದು ತುಂಬಾ ಕಾಸ್ಟ್ ಆಗೋಗುತ್ತೆ, ಬೆಲೆ ಜಾಸ್ತಿ ಆಗೋಗುತ್ತೆ. ಬರಮಡಿ ಮಾಡ್ಕೊಂಡ್ರೇನೆ ಅನುಕೂಲ. ಅಂದರೆ ನಾವು ಒಳ್ಳೆ ಬೀಜ ನಮಗೇನಾದರೂ ಸಿಕ್ಕಿದ್ದಾದರೆ ಸುಮಾರು ನಿಮಗೆ 1-2 kg ಬೀಜ ನಿಮಗೆ 1 ಎಕರೆ ಮೇಲೆ 10 ಗುಂಟೆವರೆಗೂ ಆಗುತ್ತೆ ನಾಟಿ ಮಾಡಿದ್ರೆ. 1 ಎಕರೆ ಮೇಲೆ 10 ಗುಂಟೆ 1 ಎಕರೆ ಮೇಲೆ 15 ಗುಂಟೆವರೆಗೂ ನಾವು ಅದನ್ನು ನಾಟಿ ಮಾಡ್ಬೋದು. ಮತ್ತು ಇನ್ನೊಂದು, ಯಾಕೆ ಬೀಜ ಯಾರು ಉಪಯೋಗಿಸ್ತಾ ಇಲ್ಲ ಅಂತಂದರೆ, ಬೀಜನ ಉತ್ಪಾದನೆ ಮಾಡಬೇಕು ಅಂತಂದರೆ ಬೀಜ ಕಟಾವಿಗೆ ಬರೋದೇ ಏಪ್ರಿಲ್ ಕಟಾವಿಗೆ ಬರುತ್ತೆ. ಮತ್ತು ಏಪ್ರಿಲ್ ಕಟಾವಿಗೆ ಬಂದಮೇಲೆ ಅದು ಒಕ್ಕಣೆ ಮಾಡಿ ಅದು ಸಂಸ್ಕರಣೆ ಮಾಡಿ ಅದ್ರ ಪರೀಕ್ಷೆ ಮಾಡಿ ರಿಲೀಸ್ ಅಂದರೆ ಮಾರ್ಕೆಟಿಗೆ ಬರೋಷ್ಟೊತ್ತಿಗೆ ಜೂನ್ ಕಳೆದೋಗ್ಬಿಟ್ಟಿರುತ್ತೆ. ಹಂಗಾಗಿ ಏನು ಮಾಡ್ತಾರೆ, ನಮಗೆ ಬಿತ್ತನೆಗೆ ಬೇಕಾದಾಗ ರೈತರಿಗೆ ಬೀಜ ಸಿಗ್ತಾ ಇಲ್ಲ. ಅದೇನಿದ್ರು ರಬಿ ಸೀಸನ್ ಅಂದ್ರೆ ನಿಮ್ಗೆ ಅಕ್ಟೋಬರ್ ನವೆಂಬರ್ಗೆ ಮಾತ್ರ ಸಿಗುತ್ತೆ. ಸೊ ಹಂಗಾಗಿ ಸಾಮಾನ್ಯವಾಗಿ ಸುಮಾರು ಜನ ಇವಾಗ ಫೋನ್ ಮಾಡ್ತಿರ್ತಾರೆ ನನಗೆ, ಸರ್ ಮೇಡಮ್ ಬೀಜ ಕೊಡಿಸಿ ಅಂತ. ಬಟ್ ಅವ್ರು ಕೇಳಿದಾಗ ಟೈಮಲ್ಲಿ ಬೀಜ ಲಭ್ಯತೆ ಇರೋದಿಲ್ಲ, ಅದೊಂದು ಡಿಸ್ಅಡ್ವಾಂಟೇಜ್ ಇದೆ ನಮಗೆ. ಅದೊಂದು ಸಮಸ್ಯೆ ಇದೆ ಸರ್. ಹೇಳಿ ಮೇಡಮ್, ಉತ್ಪಾದನಾ ತಾಂತ್ರಿಕತೆಗಳು ಈ ಥರ ಇದೆ. ನಾನಾಗಲೇ ಹೇಳಿದಾಗೆ 1 ಎಕರೆಗೆ ಸುಮಾರು ನಾವು ಗೆಡ್ಡೆ ಹಾಕ್ತೀವಿ ಅಂತಂದರೆ 3-4 ಕ್ವಿಂಟಾಲ್ ಬೇಕು. ನಾನು ನೋಡಿರೋ ಮಟ್ಟಿಗೆ ಸುಮಾರು ಕಡೆ ರೈತರು ಏನು ಮಾಡ್ತಿದ್ದಾರೆ, 1-1.5 ಗ್ರಾಮ್ ತೂಕದ್ದು ಗೆಡ್ಡೆಗಳನ್ನು ಉಪಯೋಗಿಸ್ತಂದರೆ ತುಂಬಾ ಸಣ್ಣ ಗೆಡ್ಡೆಗಳನ್ನು ಅವರು ಬಿತ್ತನೆಗೆ ಉಪಯೋಗಿಸ್ತಾ ಇದ್ದಾರೆ. ಅದು ಅವರಿಗೆ ತೂಕ ಕಡಿಮೆ ಆಗಿರೋದ್ರಿಂದ 2-2.5 ಕ್ವಿಂಟಾಲ್ಗೆ ಸಾಕಾಗೋಗ್ಬಿಡುತ್ತೆ. 2-2.5 ಕ್ವಿಂಟಾಲ್ ಮ್ಯಾಕ್ಸಿಮಮ್ ಅಂದರೆ 3 ಕ್ವಿಂಟಾಲ್ ಉಪಯೋಗಿಸ್ತಾರೆ. ಆದರೆ ಅದು ಇಳುವರಿ ಮೇಲೆ ಹೊಡೆತನ ಕೊಡುತ್ತೆ. ನಾವು ತೀರಾ ಸಣ್ಣಗೆಡ್ಡೆ ಉಪಯೋಗಿಸಿದ್ರೆ ನಮಗೆ 40-45 ಕ್ವಿಂಟಾಲ್ ಇಳುವರಿ ಅಷ್ಟೇ ಬರೋದು. ಆದರೆ ನಾವು ಸಂಶೋಧನೆ ಮಾಡಿರೋ ಪ್ರಕಾರ 4-5 ಗ್ರಾಮ್ ತೂಕ ಇರುವಂತಹ ಮಧ್ಯಮ ಗಾತ್ರದ ಗೆಡ್ಡೆಗಳನ್ನು ಬಳಸಿದ್ದೆ ಆದರೆ ನಮಗೆ 3-3.5 ಕ್ವಿಂಟಾಲ್ ಅಥವಾ 3.5 ಮ್ಯಾಕ್ಸಿಮಮ್ ಅಂದರೆ 4 ಕ್ವಿಂಟಾಲು ಬಿತ್ತನೆ ಗೆಡ್ಡೆ ಬೇಕಾಗುತ್ತೆ. ಆದರೆ ಆ ಗೆಡ್ಡೆ ಬಳಸಿದ 80-90 ಕ್ವಿಂಟಾಲು ಇಳುವರಿಯನ್ನು ನಾವು ಪಡ್ಕೋಬಹುದು. ದಪ್ಪ ಸೈಜ್ ಹಾಕ್ಬಿಟ್ರೆ, ತುಂಬ ದಪ್ಪ ಸೈಜ್ ಹಾಕಿದ್ರೆ ನಮಗೆ ಇಳುವರಿ ಚೆನ್ನಾಗಿ ಬರುತ್ತೆ. ಆದರೆ ಕ್ವಾಂಟಿಟಿ ಅಂದರೆ ದಪ್ಪ ಸೈಜ್ ಹಾಕಿದ್ರೆ ನಿಮಗೆ 5-6 ಕ್ವಿಂಟಾಲ್ ಬೇಕಾಗುತ್ತೆ. ಅಂದರೆ ಬೀಜದ ಬಿತ್ತನೆ ಕಾಸ್ಟ್ ನಮಗೆ ಜಾಸ್ತಿ ಆಗುತ್ತೆ, ಅಷ್ಟು ಅವಶ್ಯಕತೆ ಇಲ್ಲ. 4-5 ಗ್ರಾಮ್ ತೂಕದ ಗೆಡ್ಡೆನ ಹಾಕೋಬೋದು. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ನಾನು ನೋಡಿರೋ ಮಟ್ಟಿಗೆ ಈ ಕಡೆ ಚಾಮರಾಜನಗರ ಜಿಲ್ಲೆಯಲ್ಲಿ ಯಾರೂ ಗೆಡ್ಡೆಯನ್ನು ಶೇಖರಣೆ ಮಾಡಲ್ಲ, ಬಿತ್ತನೆ ಗೆಡ್ಡೆನ ಶೇಖರಣೆ ಮಾಡಲ್ಲ. ಪ್ರತಿ ಸಾರಿ ಹೋಗಿ ಅಂಗಡಿಯಿಂದ ತಗೊಂಬರ್ತಾರೆ ಅಥವಾ ಸಂತೆಗಳಿಂದ ತಗೊಂಬಂದು ನಾಟಿಯನ್ನು ಮಾಡಿ ಸುಮಾರು ನಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಒಂದು ವರ್ಷ ಅಥವಾ ಒಂದು ಕಾಲದಲ್ಲಿ ಚೆನ್ನಾಗಿ ಬಂದಿರೋದು ಮತ್ತೆ ಮುಂದಿನ ಕಾಲದಲ್ಲಿ ಅವರು ಚೆನ್ನಾಗಿ ಬರ್ತಾ ಇಲ್ಲ. ಅದು ಕಾರಣ ಏನು ಅಂತ ಹೇಳಿದ್ರೆ, ಏನು ಇವಾಗ ರೈತರು ಕೊಂಡ್ಕೊಂಡು ಬರ್ತಾ ಇದ್ದಾರೆ ಅದನ್ನು ಯಾರೂ ಗೆಡ್ಡೆ ಅಥವಾ ಬಿತ್ತನೆ ಗೆಡ್ಡೆ ಅನ್ನೋ ಒಂದು ಗ್ರೇಡ್ನಲ್ಲಿ ಅದನ್ನು ಯಾರು ಮಾರಾಟ ಮಾಡ್ತಾ ಇಲ್ಲ. ಅದನ್ನು ಮಾರಾಟ ಮಾಡ್ತಾ ಇರೋದು ತರಕಾರಿ ಅನ್ನೋ ಹೆಸರಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಯಾವುದೇ ಒಂದು ಮಾಪಕಗಳಿಲ್ಲ, ಸ್ಟ್ಯಾಂಡರ್ಡ್ಸ್ ಯಾವುದನ್ನು ಮೇಂಟೈನ್ ಮಾಡ್ತಾ ಇಲ್ಲ. ಮೇಲ್ಗಡೆ ಎಲ್ಲ ಚೆನ್ನಾಗಿರುತ್ತೆ, ಕೆಳಗಡೆ ಎಲ್ಲ ಗೆಡ್ಡೆ ಕೊಳ್ತಿರುತ್ತೆ. ಆಮೇಲೆ ಈಗ 3 ವರ್ಷದಿಂದ ಒಂದು ಹೊಸ ಪೆಸ್ಟ್ ಬಂದಿದೆ, ಅಂದರೆ ಒಂದು ಕೀಟ ಬಂದಿದೆ, ಅಂದರೆ ಗೆಡ್ಡೆ ತಿನ್ನುವಂಥ ನೊಣ, ನುಸಿ ಅಂತ ಹೇಳ್ತಾ ಇದ್ದೀವಿ, ಅದು ಜಾಸ್ತಿ ಬರ್ತಾ ಇದೆ ಇವಾಗ. ಅದು ಮುಂಚೆ ನಮ್ಮ ಕರ್ನಾಟಕದಲ್ಲಿ ಇರಲಿಲ್ಲ, ಆದರೆ ಈಗ 2-3 ವರ್ಷದಿಂದ ಕರ್ನಾಟಕದಲ್ಲೂ ಕಾಣಿಸ್ಕೊಂಡು ಸುಮಾರು ಜನ ರೈತರು ನಷ್ಟನ ಅನುಭವಿಸ್ತಾ ಇದ್ದಾರೆ. ಆದರೆ ನಾವೇ ಇವಾಗ ನಾವೇ ಬೆಳೆದಿರುವಂಥ ಗೆಡ್ಡೆಗಳೇನಿರುತ್ತೆ ಅದರಲ್ಲಿ ನಾವು ಆಯ್ಕೆ ಮಾಡಿಟ್ಕೊಂಡು ಎಲೆ ಸಮೇತ ನಾವು ಶೇಖರಣೆ ಮಾಡೋದ್ರಿಂದ 3-4 ತಿಂಗಳು ನಾವು ಅದನ್ನು ಶೇಖರಣೆ ಮಾಡ್ಕೋಬೋದು. ಇವಾಗ ಈಗ ಕಟಾವಿನ ಕಾಲ ಇದೆ, ಎಲ್ಲ ಕಟಾವು ಮಾಡ್ತಾ ಇದ್ದಾರೆ. ಕಟಾವು ಮಾಡೋ ಸಮಯದಲ್ಲಿ ನಮ್ಗೆ ಬೇಕಾಗಿರುವಂಥ ಅಳತೆ ಗಾತ್ರದ್ದು ಗೆಡ್ಡೆಗಳನ್ನು ಆಯ್ಕೆ ಮಾಡಿಕೊಂಡ್ರೆ ನಮಗೇನು 1 ಎಕರೆಗೆ 3-4 ಕ್ವಿಂಟಾಲ್ ಅಂತಂದ್ರೂ ಅದನ್ನು ನಾವು ಇಟ್ಕೊಳ್ಳೋಂಥ ಜಾಗ ಇರುತ್ತೆ. ಅದಕ್ಕೆ ನಮ್ಮ ಮನೆಗಳಲ್ಲೇ ಒಂದು ಜಂತಿ ಹಾಕ್ಬಿಟ್ಟು ಅಥವಾ ಗಾಳಿಗಾಡ ಆಡುವಂಥ ಪ್ರದೇಶದಲ್ಲಿ ನಾವು ಇಟ್ಕೊಂಡ್ರೆ ನಾವು ನೆಕ್ಸ್ಟ್ ಬಿತ್ತನೆ ಗೆಡ್ಡೆಗೆ ಏನು ಖರ್ಚು ಬರೋದಿಲ್ಲ. ಏನು ಬಂದಿರುತ್ತೆ ನಾವು ಬೆಳೆದಿರುವಂಥ ಗೆಡ್ಡೆ ನಾವು ಉಪಯೋಗಿಸ್ಕೊಂಡು ಖಂಡಿತ ಮಾಡ್ಬೋದು ಸರ್. ಅದೇ ನಾಗಮಂಗಲದಲ್ಲೆಲ್ಲ ಹಂಗೆ ಮಾಡೋದು, ಅವ್ರು ಯಾರೂ ಒಂದು ಬೀಜನೂ ಹೊರಗಡೆ ಕೊಂಡ್ಕೊಂಡು ಬರಲ್ಲ ಬಿತ್ತನೆ ಗೆಡ್ಡೆ. ಅವರು ಮಾಡಿರುವಂಥ ಬೆಳೆನಲ್ಲೇ ಚೆನ್ನಾಗಿರೋದನ್ನು ಆಯ್ಕೆ ಮಾಡಿಟ್ಕೊಂಡು ಶೇಖರಣೆ ಮಾಡಿಟ್ಕೊಂಡು ಕೂಡ ಅವರು ಆಮೇಲೆ ಅದನ್ನು ಉಪಯೋಗಿಸ್ತಾರೆ. ಮತ್ತು ಇನ್ನೊಂದು ಅವ್ರು ಏನು ಮಾಡ್ತಾರೆ ಅಂದರೆ, ಬೆಳೆದಿರುವಂಥ ಅಷ್ಟೂ ಗೆಡ್ಡೆನ ಅವರು ತಕ್ಷಣ ಮಾರಾಟ ಮಾಡೋದಿಲ್ಲ. ಚಾಮರಾಜನಗರದಲ್ಲಿ ಏನು ಮಾಡ್ತಾರೆ ಅಂದರೆ, ಗದ್ದೆನಲ್ಲೇ ಮಾರಾಟ ಮಾಡಿಬಿಡ್ತಾರೆ. ಗದ್ದೆನಲ್ಲಿ ಇವತ್ತು ಕಟಾವು ಮಾಡಿದ್ದಾರೆ ಅಂದರೆ ನಾಳೆನೇ ಸೊಪ್ಪೆಲ್ಲ ಕುಯ್ತಾರೆ, ಅವತ್ತಿನ ದಿವಸನೇ ಬಂದು ಬೇರೆಯವರು ತುಂಬ್ಕೊಂಡು ಹೊರಟೋಗ್ತಾರೆ. ಆದರೆ ನಾಗಮಂಗಲದಲ್ಲಿ ಆಗಲ್ಲ, ಅಂದರೆ ಪ್ರೈಸ್ ನೋಡ್ತಾರೆ, ಬೆಲೆ ಮೇಲೆ ಅವರು ಶೇಖರಣೆ ಮಾಡಿಟ್ಕೊಂಡು ಒಂದು 1.5-2 ತಿಂಗಳು ಅದನ್ನು ಒಣಗಿಸ್ತಾರೆ. ಒಣಗಿಸ್ದಾಗ ಒಳ್ಳೆ ಬಣ್ಣ ಬರುತ್ತೆ, ಒಳ್ಳೆ ಬಣ್ಣ ಬಂದು ಅದು ಚೆನ್ನಾಗಿ ಒಣಗಿದ ಮೇಲೆ ಅದನ್ನು ಅವರು ಇದು ಒಳ್ಳೆ ಬೆಲೆ ಸಿಕ್ಕಿದಾಗ ಅದನ್ನು ಮಾರಾಟ ಮಾಡ್ತಾರೆ. ಆ ವ್ಯವಸ್ಥೆಯನ್ನು ಅವರು ಅನುಸರಿಸ್ತಾ ಇದ್ದಾರೆ. ಸೊ ಬಟ್ ಆದರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಏನಾಗಿದೆ, ಹತ್ತಿರ ಇದೆ ಅವ್ರ ಮಾರ್ಕೆಟು, ತಮಿಳ್ನಾಡು ಹತ್ತಿರ ಇರೋದ್ರಿಂದ ಅಲ್ಲೇ ಸೇಲ್ ಮಾಡಿಬಿಟ್ಟು ಸಾಕಷ್ಟು ಬಾರಿ ನಷ್ಟವನ್ನು ಅನುಭವಿಸಿದ್ದಾರೆ ನೋಡಿ. ಈ ವರ್ಷ ಈಗ ಕಟಾವು ಮಾಡ್ತಾ ಇರೋದಕ್ಕೆ ಸಿಗ್ತಿರೋದು ಬರೀ 1 ಕ್ವಿಂಟಾಲ್ಗೆ 1,000 ರೂಪಾಯಿ ಖರ್ಚು, 60-70 ರೂಪಾಯಿ 1 ಎಕರೆ ಖರ್ಚು ಮಾಡ್ತಾರೆ. ಅಂದರೆ ಖರ್ಚು ಮಾಡಿದ್ದಾರೆ ಈ ವರ್ಷ, ಯಾಕೆಂದರೆ 8,000 ರೂಪಾಯಿ 1 ಕ್ವಿಂಟಾಲ್ ಬಿತ್ತನೆ ಗೆಡ್ಡೆ ಆಗಿತ್ತು. 60-70 ಸಾವಿರ ಅಂತೂ ಖರ್ಚಾಗಿರುತ್ತೆ 1 ಎಕರೆಗೆ. 1 ಎಕರೆಗೆ 40 ಕ್ವಿಂಟಾಲ್ ಬೆಳೆದ್ರೆ ಬರೀ 40,000 ರೂಪಾಯಿ ದುಡ್ಡಾಯಿತು, ಅಂದರೆ ಅವ್ರಿಗೆ ಲಾಸು 20-30 ಸಾವಿರ ರೂಪಾಯಿ ಕೈಯಿಂದ ಹೋಗಿದೆ. ಸೊ ಅದೇ ನಾವು ಬಿತ್ತನೆ ಗೆಡ್ಡೆ ರೇಟನ್ನು ಕಡಿಮೆ ಮಾಡ್ಕೊಂಡಿದ್ರೆ ನಮಗೆ ಖರ್ಚು ಕಡಿಮೆ ಆಗ್ತಾ ಇತ್ತು, ಬಂದಂಥ ಲಾಭನೂ ನಾವು ಅದರಲ್ಲೇ ಮಾಡ್ಕೋಬೋದಾಗಿತ್ತು. ಬಿತ್ತನೆಗೆ ಅಂತಲೇ ಪ್ರತ್ಯೇಕವಾಗಿ ಈರುಳ್ಳಿ ಬೆಳೆಯುವ ಪ್ರದೇಶಗಳಿದೆಯಾ? ಇಲ್ಲ ಸರ್, ಇಲ್ಲ, ಎಲ್ಲೂ ಇಲ್ಲ. ಯಾಕೆಂದ್ರೆ ಇದು ವೆಜಿಟೇಟಿವ್ಲಿ ಪ್ರಾಪಗೇಟೆಡ್, ಬಲ್ಬಿಂದ ನಾವು ಉಪಯೋಗಿಸೋದ್ರಿಂದ ಇದ್ರಲ್ಲಿ ನಮಗೆ ಜೈವಿಕ ಅಶುದ್ಧತೆ ಏನೋ ಬರೋದಿಲ್ಲ. ಅದರಲ್ಲಿ ಕ್ವಾಲಿಟಿ ಆಗಿರೋದನ್ನ ನಾವು ಆರಿಸ್ಕೋಬೇಕಷ್ಟೇ. ನಾನಾಗಲೇ ಹೇಳಿದಾಗೆ 4-5 ಗ್ರಾಮ್ ತೂಕ ಇರುವಂಥದ್ದು, ಮತ್ತೆ ಕಟಾವಾಗಿ ಮಿನಿಮಮ್ಮು 1 ತಿಂಗಳಾಗಿರ್ಬೇಕು, ಕನಿಷ್ಠ ಕಟಾವಾಗಿ 1 ತಿಂಗಳಾಗಿರ್ಬೇಕು, 4-5 ಗ್ರಾಮ್ ತೂಕ ಇರಬೇಕು, ಮತ್ತೆ ಮೇಲ್ಗಡೆ ಪದರ 2 ಪದರ ಚೆನ್ನಾಗಿ ಒಣಗಿರಬೇಕು, ಮತ್ತೆ ಗುಲಾಬಿ ಬಣ್ಣ ಇರಬೇಕು. ಆ ಥರ ಗೆಡ್ಡೆಗಳನ್ನು ನಾವು ಆರಿಸ್ಕೊಂಡು ನಾವು ಬಿತ್ತನೆಯನ್ನು ಮಾಡ್ಬೋದು. ಅಲ್ಲ, ಈಗ ಇವರು ಮಾರೋದನ್ನು ಬಿತ್ತನೆಗೆ ಅಂತ ಇಟ್ಟು ಮಾರಿದ್ರೆ 8,000 ರೂಪಾಯಿಗೆ ಮಾರ್ಬೋದು ಅಂತ ಹೇಳಿದ್ರು. ಹೌದು, ಖಂಡಿತ ಮಾಡ್ಬೋದು. ಮತ್ತೆ ಆದರೆ ರೈತರಿಗೆ ಒಂದು ತಪ್ಪು ಕಲ್ಪನೆ ಏನು ಇದೆ ಅಂತಂದರೆ, ಅವ್ರೇನು ತಿಳ್ಕೊಂಡಿದ್ದಾರೆ ಅಂದರೆ ನಮ್ಮಲ್ಲಿ ಬೆಳೆದಂಥ ಗೆಡ್ಡೆನ ಮತ್ತೆ ಹಾಕಿದ್ರೆ ಬೆಳೆ ಬರೋಲ್ಲ ಅಂತ ತಿಳ್ಕೊಂಬಿಟ್ಟಿದೆ. ಬಟ್ ಆ ಥರ ಏನಿಲ್ಲ, ಸುಮಾರು ಜನ ರೈತರು ಇವಾಗ ಮಾಡ್ತಾ ಇದ್ದಾರೆ. ನಾನು ಸುಮಾರು ಜನ ಈಗ ಕೊಳ್ಳೆಗಾಲದ ಕಡೆ ಹೋದಾಗೆಲ್ಲ ನಾನು ನೋಡಿದ್ದೀನಿ, ಅವರು ಅವ್ರ ಜಮೀನಲ್ಲೇ ಒಂದು ತೆಂಗಿನ ಗರಿದು ಶೆಡ್ ಹಾಕಿದ್ದಾರೆ. ತೆಂಗಿನ ಗರಿದು ಶೆಡ್ ಹಾಕಿ ಅದರಲ್ಲಿ 2-3 ಹಟ್ಟ ಮಾಡ್ಕೊಂಡಿದ್ದಾರೆ, ಸ್ಟೇಜಸ್ ಹಟ್ಟ ಮಾಡಿಕೊಂಡು ಅಲ್ಲಿ ಅವ್ರೇನು ಮಾಡಿದ್ದಾರೆ, ಈರುಳ್ಳಿಯನ್ನು ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಎಲೆ ಕಟ್ ಮಾಡಿಬಿಟ್ಟು ಶೇಖರಣೆ ಮಾಡ್ತಾ ಇದ್ದಾರೆ. ಅದ್ರ ಬದಲು ಎಲೆ ಜೊತೆನೇ ಶೇಖರಣೆ ಮಾಡಿದ್ರೆ 3 ತಿಂಗಳು ಕೂಡ ನಾವು ಇಟ್ಕೋಬೋದು, ಮತ್ತೆ ಯಾರಿಗಾರು ಸೇಲ್ ಕೂಡ ನಾವು ಬಿತ್ತನೆಗಾಗಿನೂ ಮಾಡ್ಬೋದು, ಬಿತ್ತನೆಗಾಗಿ ಕೂಡ ನಾವು ಮಾರಾಟವನ್ನು ಮಾಡ್ಬೋದು. ಅವಕಾಶ ನಮಗಿದೆ, ಬಟ್ ಅದನ್ನು ಯಾರೂ ಪಾಲಿಸ್ತಾ ಇಲ್ಲ. ನಾನು ಸುಮಾರು ಜನ ರೈತರನ್ನ ಕೇಳಿದೆ, ಸರ್ ನೀವು ಯಾಕೆ ನೀವು ಮಾಡ್ಬೋದಲ್ಲವ ಮಾಡ್ಕೊಳ್ಳಿ ಅಂದರೆ, ಮೇಡಮ್ ನಮಗೆ ಇರಕ್ಕೆ ಮನೆ ಇಲ್ಲ ಅಂತಾರವ್ರು. ನಾವೇನಾರು ಹೇಳಿದ್ರೆ ನಮಗೆ ಇರಕ್ಕೆ ಮನೆ ಇಲ್ಲ ಅಂತ. 2-3 ಕ್ವಿಂಟಾಲ್ ಅವರು ಆರಾಮಾಗಿ ಸುಲಭವಾಗಿ ಇಟ್ಕೊಂಡು ಅವರು ಮಾಡ್ಕೋಬೋದು. ಶತಮಾನ ಕಂಡ ಭಾರತದ ಕರ್ನಾಟಕ ಬ್ಯಾಂಕ್ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಇದೇ ತಿಂಗಳ 10ನೇ ತಾರೀಕು ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ. ಹಾಡುತ್ತ ರೈತರ ಅಭಿವೃದ್ಧಿಗೆ ಬ್ಯಾಂಕಿನ ಯೋಜನೆಗಳು, ಈ ಕುರಿತ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೈಸೂರಿನ ಕುವೆಂಪು ನಗರದ ಕರ್ನಾಟಕ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯ ಸಹಾಯಕ ಮಹಾಪ್ರಬಂಧಕರಾದ ಡಾಕ್ಟರ್ ಟಿಆರ್ ಅರುಣ್ ಹಾಗೂ ಕೃಷಿ ಅಧಿಕಾರಿ ಆರ್ ಚಂದನ. ಈ ಮಣ್ಣು ಚಿನ್ನ, ಈ ಮಣ್ಣೇ ಅನ್ನ, ಭೂತಾಯ ನಂಬಿ ನಾವು ಬೇಸಾಯ ಮಾಡೋಣ. ಸಂಪರ್ಕಿಸಿ 251252 ಮತ್ತೊಂದು 251509 ಎಸ್ಟಿಡಿ ಕೋಡ್ 0821. ನೆನಪಿಡಿ, ರೈತರ ಅಭಿವೃದ್ಧಿಗೆ ಬ್ಯಾಂಕಿನ ಯೋಜನೆಗಳನ್ನು ಕುರಿತ ಕರ್ನಾಟಕ ಬ್ಯಾಂಕ್ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ತಿಂಗಳ 10ರಂದು ಸಂಜೆ 6:50 ಕೃಷಿರಂಗದಲ್ಲಿ. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್ ಭಾರತದಾದ್ಯಂತ. ಬಿತ್ತನೆ ಗಡ್ಡೆನ ಆಯ್ಕೆ ಮಾಡ್ಕೊಳ್ಳುವಂತಹ ರೈತರಿಗೆ ತಮ್ಮ ಸಲಹೆ, ಯಾವ ತರ ಗಡ್ಡೆ ಆಯ್ಕೆ ಮಾಡಬೇಕು ಅಂತೀರಿ? ನಾನಾಗ್ಲೇ ಹೇಳ್ದಾಗೆ ಬಿತ್ತನೆ ಗಡ್ಡೆ ಆಯ್ಕೆ ಮಾಡ್ಕೋಬೇಕಾದ್ರೆ ನಮ್ಮ ಜಮೀನಲ್ಲೇ ಬೆಳೆದಿದ್ದೀವಿ ಅಂತ ಇದ್ದಾಗ ರೋಗ ಬರ್ದಿರಬಾರ್ದು. ರೋಗ ಬರ್ದಿರುವಂತಹ ಜಾಗದಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ ಫಸ್ಟ್ ಈ ಗಡ್ಡೆ ಎಲ್ಲ ಕಿತ್ತುಬಿಟ್ಟು ಹೊರಗಡೆ ಬಿಡಬೇಕು. ಒಂದು 2-3 ದಿವಸ ಆದಮೇಲೆ ನಾವು ಆಯ್ಕೆ ಮಾಡ್ಕೋಬೇಕು, ಒಂದೊಂದನ್ನೇ ಆರಿಸ್ಬೇಕು. ಮೀಡಿಯಂ ಸೈಜನ್ನು 4-5 ಗ್ರಾಮ್ ತೂಕ ಇರುವಂಥದ್ದನ್ನು ಅಥವಾ ಏನಂತಾರೆ 50 mm ಅಥವಾ 5 cm ಸುತ್ತಳತೆ ಇರುತ್ತೆ. ಸೊ ಅದನ್ನು ನಾವು ಆಯ್ಕೆ ಮಾಡ್ಕೊಂಡು ಎಲೆ ಸಮೇತ ಅದನ್ನು ಕಟ್ಟಿಬಿಟ್ಟು ನಾವು ಮನೆಗಳಲ್ಲಿ ಒಂದು ಗಳ ನೇತು ಹಾಕ್ಬಿಟ್ಟು ಅದ್ರ ಮೇಲೆ ಹಾಕಿದ್ರು ಒಂದು 4-5 ತಿಂಗಳು ಇಟ್ಕೋಬೋದು. ಇಲ್ಲ, ನಮಗೆ ಆ ಥರ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ, ಎಲೆನ ನಾವು ಕತ್ತರಿಸ್ತೀರ ಅಂದರೆ ಅಟ್ಲೀಸ್ಟ್ ಒಂದು 2 inch ಎಲೆ ಬಿಟ್ಟುಬಿಟ್ಟು ಕತ್ತರಿಸಿದ್ರೆ ನಾವು 2 ತಿಂಗಳು ಇಟ್ಕೋಬೋದು. ಇದು ಎಲೆ ಸಮೇತ ಒಂದು 2 inch ಎಲೆ ಬಿಟ್ಟು ಅದನ್ನು ನಾವು ಚೀಲದಲ್ಲಿ, ಈರುಳ್ಳಿ ಚೀಲ ಬರುತ್ತಲ್ಲ ದೊಡ್ಡ ದೊಡ್ಡ ತೂತಿರೋದು, ಸೊ ಅದರಲ್ಲಿ ನಾವು ಶೇಖರಣೆ ಮಾಡಿಟ್ರೂ 2-2.5 ತಿಂಗಳು ನಾವು ಇಟ್ಕೊಂಡು ಶೇಖರಣೆ ಮಾಡ್ಕೋಬೋದು. ಇವಾಗ ನಾವು ಜನವರಿಗೆ ನಾವು ಕಟಾವು ಮಾಡ್ತಾ ಇದ್ದೀವಿ, 1 ತಿಂಗಳಂತೂ ನಾವು ಆರಾಮಾಗಿ ಶೇಖರಣೆ ಮಾಡ್ಬೋದು. ಮಾರ್ಚಿಗೆ ಬೇಕಾಗಿರೋ ಗಡ್ಡೆನ ಅವರೇ ಮಾಡ್ಕೋಬೋದು. ಮಾರುಕಟ್ಟೆಯಿಂದ ಖರೀದಿ ಮಾಡ್ತೀರಿ ಅಂತಂದ್ರೆ, ಮಾರುಕಟ್ಟೆ ಮಾಡ್ತೀನಿ ಅಂದ್ರೆ ನಾನಾಗ್ಲೇ ಸೇಮ್ ಇದೇ ತರ ಗುಣಮಟ್ಟವನ್ನ ಪಾಲಿಸ್ಬೇಕು. ಬಟ್ ಅಲ್ಲಿ ನಾನು ನೋಡಿದ ಮಟ್ಟಿಗೆ ಏನೋ ಇವರು ಸಂತೆಗಳಲ್ಲಿ ಹೋಗಿ ತಗೊಂಡು ಬರ್ತಾರೆ, ಅಲ್ಲಿ ಈ ಥರ ಗುಣಮಟ್ಟ ಏನೂ ಇರೋದಿಲ್ಲ. ಆಮೇಲೆ ಅಲ್ಲಿ ಕೆಲವೊಂದ್ಸರಿ ರೋಗನೂ ಇರುತ್ತೆ, ಆಮೇಲೆ ಕೀಟಬಾಧೆ ನಾನಾಗಲೇ ಹೇಳಿದ್ನಲ್ಲ, ನೊಣೆ ಗೆಡ್ಡೆ ನೊಣಗಳು ಮೊಟ್ಟೆ ಇಟ್ಬಿಟ್ಟಿರುತ್ತೆ. ಈಗಾಗಲೇ ಮೊಟ್ಟೆ ಇರುತ್ತೆ, ನಮಗೆ ಕಣ್ಣಿಗೆ ಕಾಣಿಸಲ್ಲ. ಅಲ್ಲಿ ಮೊಟ್ಟೆ ಇಟ್ಟಿರುತ್ತೆ. ಯಾವಾಗ ನಾವು ಅದನ್ನು ಗೆಡ್ಡೆನ, ಅದೇ ಗೆಡ್ಡೆನ ಬೀಜೋಪಚಾರ ಮಾಡಿದ್ರೆ ನಾವು ಯಾವಾಗ ಬಿತ್ತನೆ ಮಾಡ್ತೀವಿ, ಅದಲ್ಲೇ ಮೊಟ್ಟೆ ಒಡೆದು ಮರಿಯಾಗುತ್ತೆ. ಮರಿಯಾಗಿ ಅಲ್ಲಿ ಗೆಡ್ಡೆನ ತಿನ್ನೋಕ್ಕೆ ಪ್ರಾರಂಭ ಮಾಡುತ್ತೆ. ಆವಾಗ ನಮಗೆ ಮೇಲ್ಗಡೆ ಏನು ಕಾಣಿಸುತ್ತೆ ಅಂದರೆ, ಮೇಲ್ಗಡೆ ಗರಿಗಳು ಹಳದಿ ಬಣ್ಣಕ್ಕೆ ತಿರುಗ್ತಾ ಬಂದು ಕೊನೆಗೆ ಗೆಡ್ಡೆನೇ ಕೊಳ್ತೋಗ್ಬಿಡುತ್ತೆ. ನೀವು ಗಿಡ ಕಿತ್ತು ನಿಮ್ಮ ಕೈಗೆ ಬರೀ ಎಲೆ ಬರುತ್ತೆ, ಕೆಳಗಡೆ ಗೆಡ್ಡೆನೇ ನಿಮ್ಗೆ ಕಾಣಿಸೋದಿಲ್ಲ. ಆ ರೀತಿಯಾದ ಒಂದೊಂದಿರುತ್ತೆ. ಅಂದ್ರೆ ಚೀಲದಲ್ಲಿ ಎಲ್ಲಾ ಸೈಜ್ದು ಗಡ್ಡೆ ಹಾಕಿರ್ತಾರೆ? ಅಲ್ಲ, ಚೀಲದಲ್ಲಿ ಎಲ್ಲಾ ಸೈಜ್ದು ಗಡ್ಡೆ ಏನ್ ಹಾಕಿರೋ, ದೊಡ್ಡ ಸೈಜ್ ಏನ್ ಹಾಕಿರಲ್ಲ ಸರ್, ಅವ್ರು ಚಿಕ್ಕದೇ ಹಾಕಿರ್ತಾರೆ. ಆಮೇಲೆ ನಾನು ಇನ್ನೊಂದ್ ಕಡೆ ನೋಡಿದೀನಿ ಅಂದ್ರೆ, ಕೆಲವ್ರು ಅಂದ್ರೆ ಕೆಲವ್ ರೈತರ ವ್ಯಾಪಾರಿಗಳು ಹೇಗಿದ್ದಾರೆ ಅಂದ್ರೆ, ಅವ್ರ ಗಡ್ಡೆಗಳನ್ನ ಕೊಡ್ತಾರೆ, ಅದೇ ರೈತರ ಹತ್ರ ಅವ್ರ ಗಡ್ಡೆಗಳನ್ನ ವಾಪಸ್ಸು ಕೊಂಡ್ಕೊಳ್ತಾರೆ. ಈ ವ್ಯವಸ್ಥೆನೂ ಇದೆ. ಅಲ್ಲೆಲ್ಲ ಅಂದ್ರೆ ನಾನು ನೋಡಿದೀನಿ ತೀರಾ ಸಣ್ಣದು, ಬರೀ 1-1.5 grams ಅಷ್ಟು ಚಿಕ್ಕ ಚಿಕ್ಕದನ್ನ ಅವರು ಮಾರಾಟ ಅಂದ್ರೆ ಆಗ್ಲೇ ಮೊಳಕೆ ಬಂದ್ಬಿಟ್ಟಿರುತ್ತದೆ, ಅವರು ಶೇಖರಣೆ ಮಾಡಿ ಇಟ್ಕೊಳಕ್ಕಾಗಲ್ಲ. ಈಗಾಗಲೇ ಅಂದ್ರೆ ಇವತ್ತು ತಗೊಂಡೋಗಿ ನೀವು ನಾಟಿ ಮಾಡ್ಬೇಕಷ್ಟೆ. ಆ ಥರ ವ್ಯವಸ್ಥೆನಲ್ಲಿ ಸಣ್ಣ ಗಿಡ್ಡೆಗಳನ್ನ ಅವರು ಕೊಡ್ತಾರೆ. 2020 12,000 rupees ಆಗಿತ್ತು ಒಂದ್ಸರಿ ಕ್ವಿಂಟಾಲ್, 1 ಕ್ವಿಂಟಾಲ್ ಬಿತ್ತನೆ ಗಿಡ್ಡೆ. ನೋಡಿ ನೋಡಿ ಆ ಥರ. ತಾವಾಗ್ಲೇ ಒಂದು ವಿಚಾರ ಹೇಳಿದ್ರಿ, ಬೀಜೋಪಚಾರ ಮಾಡದಲ್ಲೇ ಬಿತ್ತನೆ ಮಾಡಿದ್ರೆ ಬಹಳ ಸಮಸ್ಯೆ ಅಂತ ಹೇಳಿ. ಏನ್ ಬೀಜೋಪಚಾರ ಮಾಡ್ಬೇಕು ಅಂತೀರಿ? ನಾವು ತಂದಂತ ಗಿಡ್ಡೆಗಳೇನಿರುತ್ತೆ, ಫಸ್ಟ್ ನಾವು ಅದನ್ನ ಗ್ರೇಡಿಂಗ್ ಮಾಡ್ಕೋಬೇಕು. ಎಲ್ಲ ಕಸ ಏನಿರುತ್ತೆ ಅದನ್ನೆಲ್ಲ ತೆಗಿಬೇಕು. ಕೊಳ್ತೆಗಿರೋ ಗಿಡ್ಡೆಗಳಿದ್ರೆ ಅದನ್ನೆಲ್ಲ ತೆಗೆದು ಬಿಟ್ಟು ಇಡೀ ಗಿಡ್ಡೆನ ನಾವು ಒಂದು ಚೀಲದಲ್ಲಿ ಹಾಕೊಂಡು, ಚೀಲದಲ್ಲಿ ಹಾಕ್ಬಿಟ್ಟು ಆ ಚೀಲನ ಒಂದು ದ್ರಾವಣ ಮಾಡ್ಕೋಬೇಕು. ನಾವು ನಾವು ಏನೊಂದು 3 ಕ್ವಿಂಟಲ್ ನಾವು ಬಿತ್ತನೆ ಗಿಡ್ಡೆ ಉಪಚಾರ ಮಾಡ್ತೀವಿ ಅಂದ್ರೆ 200 liters ನಮಗೆ ದ್ರಾವಣ ಬೇಕಾಗುತ್ತೆ. 200 liters ದ್ರಾವಣದಲ್ಲಿ ನೀವು ಒಂದು 400 grams ಬ್ಯಾವೆಸ್ಟಿನ್, ಇಲ್ಲ ನಮ್ಮ ಹತ್ರ ಬ್ಯಾವೆಸ್ಟಿನ್ ಇಲ್ಲ ಅಂದ್ರೆ ಮೆಟಲ್ಯಾಗ್ಸ್ ಇಲ್ಲ, ಯಾವ್ದಾರು ಒಂದು ಶಿಲೀಂದ್ರನಾಶಕವನ್ನ ನಾವು ಹಾಕ್ಬೇಕು. ಅದಕ್ಕೆ 1 liter 1.5 ml ಅಂದ್ರೆ ನಮ್ಗೆ ಒಂದು 300 ml 300 ml ಕಡಿಮೆ ಕಾಸಲ್ಲಿ ಬರುವಂತ ಯಾವ್ದೊಂದು ಕೀಟನಾಶಕ, ಕ್ಲೋರೋಫೈರಿಫಾಸು ಅಥವಾ ಕಾನ್ಫಿಡಾರು, ಯಾವ್ದು ಇಲ್ಲಪ್ಪ ನನಗೆ ಹೆಚ್ಚಿಗೆ ಬೇಡ ಅಂದ್ರೆ ನೀಮ್ ಆಯಿಲ್, ಬೇವಿನ ಎಣ್ಣೆನಾದ್ರೂ ನಾವು ಒಂದು 300 ml ಅದೇ 200 liters ದ್ರಾವಣ ಏನಿರುತ್ತೆ ಅದಕ್ಕೆ ಹಾಕಿ ಚೆನ್ನಾಗಿ ಕಲಸ್ಬಿಟ್ಟು ಅದ್ರ ಒಳಗಡೆ ನಾವು ಏನ್ ತಂದಿರ್ತೀವಿ ಗೆಡ್ಡೆನ ಚೀಲ ಸಮೇತ ಒಳಗಡೆ ಹಾಕ್ಬೇಕು. ಹಾಕ್ಬಿಟ್ಟು ಮಿನಿ ಕನಿಷ್ಠ ಅಂದ್ರೆ ಒಂದು 20 ನಿಮಿಷ ಬಿಡ್ಬೇಕಲ್ಲೇ. 20 ನಿಮಿಷ ಬಿಟ್ಟ ಮೇಲೆ ಅದನ್ನ ನಾವು ತೆಗೆದುಬಿಟ್ಟು ಗಾಳಿಯಲ್ಲಿ ಹಾರಾಕಿ, ನೆರಳಲ್ಲಿ ಗಾಳಿಯಲ್ಲಿ ಹಾರಾಕ್ಬಿಟ್ಟು ನಾವು ಅದನ್ನ ಬಿತ್ತನೆಗೆ ಉಪಯೋಗಿಸ್ಕೋಬೇಕು. ಕೆಲವರು ಇಲ್ಲ, ನಾವು ಯಾವುದು ನಾವು ರಾಸಾಯನಿಕ ಬಳಸೋದಿಲ್ಲ, ನಾವು ಬರೀ ಸಾವಯವ ಮಾಡ್ತೀವಿ ಅನ್ನೋದಾದರೆ ಅವ್ರು ಟ್ರೈಕೋಡರ್ಮಾ ಮತ್ತು ಸುಡೋಮೋನಸ್ ಎರಡೂ ಹಾಕಿ. ಟ್ರೈಕೋಡರ್ಮಾ ಅಂದರೆ ನಾವೇನು ಹೇಳ್ತೀವಿ ಅಂದರೆ 1 ಲೀಟ್ರಿಗೆ 5 ಗ್ರಾಮು ಶಿಫಾರಸಿರೋದು. ನೀವು 200 ಲೀಟ್ರ್ ಮಾಡ್ತಿದ್ದೀರಾ ಅಂತಂದರೆ 1 ಕೆಜಿ ಟ್ರೈಕೋಡರ್ಮಾ, ಅದಕ್ಕೇ 1 ಕೆಜಿ ಸುಡೋಮೋನಸನ್ನು ಹಾಕ್ಬಿಟ್ಟು ದ್ರಾವಣ ಮಾಡಿಕೊಂಡು ಅದರೊಳಗಡೆ 1-20 ನಿಮಿಷ ನಾವು ಗೆಡ್ಡೆಗಳೇನು ತಂದಿರ್ತೀವಿ ಅದನ್ನು ನೆನೆಸಿಬಿಟ್ಟು ಆಮೇಲೆ ಕೂಡ ನಾವು ನಾಟಿಯನ್ನು ಮಾಡ್ಬೋದು. ಇದು ಬೀಜೋಪಚಾರ. ಇದು ನಾವು 2-3 ವರ್ಷದಿಂದ ಕಂಪಲ್ಸರಿ ಹೇಳ್ತಾ ಇದ್ದೀವಿ, ದಯವಿಟ್ಟು ಮಾಡಿ. ಆಮೇಲೆ ಮಾಡಿರೋರು ಕೂಡ ಹೇಳಿದ್ದಾರೆ, ಮೇಡಮ್ ಈ ಸರಿ ನಮ್ಗೆ ಯಾವುದು ಪಕ್ಕ ತೋಟಕ್ಕೆಲ್ಲ ಗೆಡ್ಡೆ ನೊಣ ಬಂದಿದೆ, ಅದು ನಮ್ಮ ತೋಟದಲ್ಲಿ ಯಾವುದು ಗೆಡ್ಡೆ ನೊಣ ಬಂದಿಲ್ಲ ಅಂತ ಕೂಡ ಅವ್ರು ಹೇಳಿದ್ದಾರೆ. ಒಂದು ವೇಳೆ ಅದು ಮೊಟ್ಟೆ ಇಟ್ಟಿದ್ರು ಮೊಟ್ಟೆ ಹಾಳಾಗುತ್ತೆ. ನಾವು ಬೀಜೋಪಚಾರ 20 ನಿಮಿಷ ನಾವು ನೀರಲ್ಲಿ ಕೀಟನಾಶಕ ಹಾಕಿರ್ತೀವಲ್ಲ, ಮೆಟ್ಲಾಕ್ಸಿಲ್ ಬ್ಯಾವಸ್ಟಿನಗೂ ಹೋಗೋದಿಲ್ಲ ಅದು. ಅದು ನಾವು ಕೀಟನಾಶಕ ಅಂತ ಹೇಳಿದೆ. ಕ್ಲೋರೋಫೈರಿಪಾಸು ಅಥವಾ ಕಾನ್ಫಿಡಾರು ಕಡಿಮೆ ಬೆಲೆದು, ಅದನ್ನ ನಾವು ತಂದು ಹಾಕಿ ನಾವು ಅದನ್ನ ಹತೋಟಿ ಮಾಡಬಹುದು. ಅಂದ್ರೆ ಅಂತರ್ವ್ಯಾಪಿ ಕೀಟನಾಶಕನೇ ಬಳಸಬೇಕು. ಹೌದು ಹೌದು, ಇನಿಷಿಯಲ್ ಅಂದ್ರೆ ಪ್ರಾರಂಭಿಕ ಹಂತದಲ್ಲೇ ನಾವು ಅದನ್ನ ಹತೋಟಿಗೆ ತರೋದ್ರಿಂದ ಮುಂದೆ ಅದು ಅದರದ್ದು ಏನತ್ತೆ ಹಾನಿ ಏನಿರುತ್ತೆ ಅದು ತುಂಬಾ ಕಡಿಮೆ ಆಗುತ್ತೆ. ಅದು ಡಿಫರೆನ್ಸ್ ನಮಗೆ ಗೊತ್ತಾಗುತ್ತೆ ಆಕ್ಚುಲಿ. ಬೀಜೋಪಚಾರ ಮಾಡಲೇಬೇಕು. ಆತ್ಮೀಯ ಕೇಳುಗರೆ, ರೇಡಿಯೋ ಕಿಸಾನ್ ದಿನದ ಪ್ರಯುಕ್ತ ಇದೇ ತಿಂಗಳ 14ರಂದು ಶುಕ್ರವಾರ ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಸಭಾಂಗಣದಲ್ಲಿ ವೇದ ಕೃಷಿ ಕುರಿತ 1 ದಿನದ ಕಾರ್ಯಾಗಾರವನ್ನ ಏರ್ಪಾಡು ಮಾಡಲಾಗಿದೆ. ನೇಗಿಲ ನೆಂಟಗೆ ತಾಯಂದಿರಿಬ್ಬರು, ಹೆತ್ತಮ್ಮ ಒಬ್ಬಳು, ಭೂತಾಯಿ ಒಬ್ಬಳು. ಆಯ್ದ 150 ಜನರಿಗೆ ಮಾತ್ರ ಭಾಗವಹಿಸಲು ಅವಕಾಶವಿದೆ. ಆಸಕ್ತರು ನಿಮ್ಮ ಹೆಸರು, ವಿಳಾಸ ಹಾಗೂ ಮೊಬೈಲ್ ಸಂಖ್ಯೆಯನ್ನು ಪತ್ರದಲ್ಲಿ ಬರೆದು ನಿಲಯ ನಿರ್ದೇಶಕರು, ಕೃಷಿರಂಗ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 20 ಇಲ್ಲಿಗೆ ಕಳುಹಿಸಬಹುದು. ಅಥವಾ fmaarmysore@gmail.com ಇಮೇಲ್ ಕಳುಹಿಸಬಹುದು. ಅಥವಾ 9480056960 ಮತ್ತೊಮ್ಮೆ ಕೇಳಿ 9480056960 ಈ ಮೊಬೈಲ್ ಸಂಖ್ಯೆಗೆ ಸಂದೇಶ ಕಳುಹಿಸಬಹುದು. ಭೂಮಿಯ ಬಸಿರಲಿ ಹುಟ್ಟಿ, ದೇವರಿನ ಬಂಡಿಯ ಕಟ್ಟಿ, ಹಸಿರೇ ಉಸಿರು ಎಂದು ಸಾರುವ. ನೆನಪಿಡಿ, ಇದೇ 14ರಂದು ಶುಕ್ರವಾರ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ವೇದ ಕೃಷಿ ಕುರಿತ ಕಾರ್ಯಾಗಾರ ನಡೆಯಲಿದೆ. ಆಸಕ್ತರು ಕೂಡಲೇ ನಿಮ್ಮ ಹೆಸರನ್ನು ನೋಂದಾಯಿಸಿ. ಸ್ವಾಗತ, ಸುಸ್ವಾಗತ. ನಂತರ ಮೇಡಮ್, ಆ ಬೀಜೋಪಚಾರ ಮಾಡಿದ ಮೇಲೆ ಇನ್ನು ಬಿತ್ತನೆ ಮಾಡಬೇಕು. ಸಾಮಾನ್ಯವಾಗಿ ಮಾರ್ಚಲ್ಲಿ ಬಿತ್ತನೆ ಮಾಡೋರು ಒಂದೇ ಬೆಳೆಯಾಗಿ, ಏಕ ಬೆಳೆಯಾಗಿ ಅದನ್ನು ಬಿತ್ತನೆ ಮಾಡ್ತಾರೆ. ಅವಾಗ ಏನಂದರೆ 2 ಅಡಿ ಬೆಡ್ಡು ಅಥವಾ 3 ಅಡಿ ಬೆಡ್ಡಿಗೆ, 3 ಅಡಿ ಬೆಡ್ಡಿದ್ರೆ 4 ಸಾಲು ಹಾಕ್ತಾರೆ, 2 ಅಡಿ ಬೆಡ್ಡಿದ್ರೆ 3 ಸಾಲು ಬಿದ್ನಾಟಿಯನ್ನು ಮಾಡ್ತಾರೆ. ಸಾಲಿಂದ ಸಾಲಿಗೆ ಕನಿಷ್ಠ 1 ಅಡಿ ಆದರೂ ಬಿಡಬೇಕು. ಗೆಡ್ಡೆಯಿಂದ ಗೆಡ್ಡೆಗೆ ಸುಮಾರು 1.5 ಬೆಡ್ ಇಂಚ್ ಅಥವಾ ಏನಂತಾರೆ 1-3-4 ಇಂಚ್ ಬಿಟ್ಟುಬಿಟ್ಟು ನಾವು ಬಿತ್ತನೆಯನ್ನು ಮಾಡಬೇಕು. ಅದು ಗೊಬ್ಬರ ವಿಷಯಕ್ಕೆ ಬಂದಾಗ ನಮ್ಮ ಶಿಫಾರಸು ಏನಂದರೆ ಕಂಪಲ್ಸರಿ ನೀವು 1 ಎಕರೆಗೆ ಕನಿಷ್ಠ ಅಂದ್ರೂ 1-5-6 ಟನ್ ತಿಪ್ಪೆ ಗೊಬ್ಬರ ಅಥವಾ ಸಗಣಿ ಗೊಬ್ಬರವನ್ನು ಕೊಡಲೇಬೇಕು. ಯಾಕೆಂದರೆ ಈರುಳ್ಳಿ ಅನ್ನೋದೇನಿದೆ ಭೂಮಿ ಒಳಗಡೆ ಬೆಳೆಯುವಂಥ ಬೆಳೆ, ಸಾಕಷ್ಟು ಪೋಷಕಾಂಶವನ್ನು ಅದು ಬೇಡುತ್ತೆ. ಹಾಗಾಗಿ ಕನಿಷ್ಠ ನೀವು 5-6 ಟನ್ನು ತಿಪ್ಪೆ ಗೊಬ್ಬರವನ್ನು ಹಾಕಬೇಕು. ಸಾಧ್ಯ ಅದರ ಜೊತೆಗೆ ಟ್ರೈಕೋಡೋಮಸ್ ಸೋಡೋಮನಸ್ಸು ಹಾಕಿದ್ರು ಕೂಡ ನಮ್ಮ ಮುಂದೆ ಬರುವಂಥ 1 ಪರ್ಪಲ್ ಬ್ಲಾಚ್ ರೋಗ ಏನಿದೆ, ನೇರಳೆ ರೋಗ, ಆಮೇಲೆ ತಿರುಗುಣಿ ರೋಗ ಅಂತ ಒಂದು ಬರ್ತಾ ಇದೆ. ಅಂದರೆ ಎಲೆಗಳು ತಿರ್ಕೊಂಡು ಹಾಗೆ ಸತ್ತೋಗ್ಬಿಡುತ್ತೆ, ಅದು ಬರೋದು ಕೂಡ ಕಡಿಮೆ ಆಗುತ್ತೆ. ಟ್ರೈಕೋಡೋಮಸ್ ಸೋಡೋಮನಸ್ ಏನೋ ಇರುತ್ತೆ ಮತ್ತು ಇದರೆಲ್ಲ ಹಾಕೋದ್ರಿಂದ ಕಡಿಮೆ ಆಗ್ತಿದೆ. ಆಮೇಲೆ ಇನ್ನೊಂದು ಅಂತಂದರೆ ಕಳೆದ ವರ್ಷ ನಮಗೆ ಮಾಹಿತಿ ಬಂದಿದ್ದೇನು ಅಂತ ಹೇಳಿದ್ರೆ, ಈ ಗೆಡ್ಡೆ ನೊಣದ ಜೊತೆಗೆ ಗೆಡ್ಡೆನ ತಿನ್ನುವಂಥ ಹುಳ ಬರ್ತಾ ಇತ್ತು, ಗ್ರಬ್ಸ್ ಅಂತೀವಿ ಅದು ಕೂಡ ಹೆಚ್ಚಾಗಿ ಬಂದಿದೆ. ಅದನ್ನು ನಾವು ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಮೆಟ್ರೈಸಿಯಂ ಅಂತ ಒಂದು ಜೈವಿಕ ನಾಶ ಬರುತ್ತೆ. ಇದಕ್ಕೆ ನಾವು ಏನೇ ಔಷಧಿ ಹೊಡೆದ್ರೂ ಹೋಗೋದಿಲ್ಲ ಸರ್, ರಾಸಾಯನಿಕ ಹೋಗೋದೇ ಇಲ್ಲ, ಯಾಕೆಂದರೆ ಅದು ಮಣ್ಣೊಳಗೆ ಸೇರ್ಕೊಂಬಿಟ್ಟಿರುತ್ತೆ. ಹಾಗಾಗಿ ಅದ್ರ ಬದಲು ಮೆಟ್ರೈಸಿಯಂ ಅಂತೇನಿದೆ ಅದನ್ನು ನಾವು ಗೊಬ್ಬರ ಜೊತೆ ಬೆರೆಸಿಬಿಟ್ಟು ಹಾಕೋದ್ರಿಂದ ಸುಮಾರು ನಾವು ಇದನ್ನ ಹಾನಿಯನ್ನು ನಾವು ಕಡಿಮೆ ಮಾಡ್ಕೋಬೋದು. ಮತ್ತೊಂದು ಸಲಹೆ ಅಂದರೆ ಮೆಟ್ರೈಸಿಯಂನ ದಯವಿಟ್ಟು ಯಾರು ರೇಷ್ಮೆ ಹುಳ ಬೆಳೀತಿರ್ತಾರಲ್ಲ ಅವರು ಉಪಯೋಗಿಸಬಾರ್ದು, ಯಾಕೆಂದರೆ ಮೆಟ್ರೈಸಿಯಂಗೆ ಏನೋ ಒಂದು ಗುಣ ಅಂದರೆ ಅದು ರೇಷ್ಮೆ ಹುಳನೂ ಮೇಲೂ ಅಟ್ಯಾಕ್ ಮಾಡುತ್ತೆ, ಹಾಗಾಗಿ ಅದಕ್ಕೆ ಹಾನಿ ಮಾಡುತ್ತೆ. ರೇಷ್ಮೆ ಬೆಳೀತಿರೋರು ಯಾರು ಮೆಟ್ರೈಸಿಯಂನ ಉಪಯೋಗಿಸ್ಬೇಡಿ. ಅದ್ರ ಬದಲು ಬೇರೆಯವರು ಕೂಡ ಆರಾಮಾಗಿ ಇದನ್ನು 3 ಟ್ರೈಕೋಡರ್ಮಾ, 1 ಸುಡೋಮೋನಸ್ಸು ಮತ್ತು ಮೆಟ್ರೈಸಿಯಮ್ಮು, ಇವು 3 ಗೊಬ್ಬರದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕೋದ್ರಿಂದ ಒಳ್ಳೆಯದಾಗುತ್ತೆ, ಅಂದರೆ ಬೆಳೆ ಚೆನ್ನಾಗಿ ಬರುತ್ತೆ. ಹನಿ ನೀರಾವರಿನಲ್ಲೂ ಬೆಳೀತಾ ಇದ್ದಾರೆ ಸಾಂಬಾರು ಈರುಳ್ಳಿ. ಹೌದು, ಹನಿ ನೀರಾವರಿಯಲ್ಲೇ ಹೆಚ್ಚಾಗಿ ಬೆಳೆಯೋದು. ನಾಗಮಂಗಲದಲ್ಲಿ ಮಾತ್ರ ಅವರು ಹನಿ ನೀರಾವರಿ ಬೆಳೀತಲ್ಲ, ಅವರು ಫ್ಲಡ್ಡಿಂಗ್ ಮಾಡ್ತಾರೆ, ನೀರನ್ನ ಹಾಯಿಸ್ತಾರೆ. ಆದರೆ ಈ ಚಾಮರಾಜನಗರ ಗುಂಡ್ಲುಪೇಟೆಯಲ್ಲೆಲ್ಲ ಅವರು ಹನಿ ನೀರಾವರಿನಲ್ಲೇ ಬೆಳೆಯೋದು, ಅವ್ರು ಯಾರು ಫ್ಲಡ್ಡಿಂಗ್ ಮಾಡೋದಿಲ್ಲ, ಅದರಲ್ಲೇ ಬೆಳೀತಾ ಇದ್ದಾರೆ ಅವರು. ಈ ರೀತಿಯಾಗಿದೆ. ಮತ್ತೆ ಬಿತ್ತನೆ ಮಾಡೋ ಸಮಯದಲ್ಲಿ ನಾವು ನಮ್ಮ ಶಿಫಾರಸ್ ಇರೋದು ಸಾರಜನಕ 10 kg ಮತ್ತೆ 20 kg ರಂಜಕ, 40 kg ಪೊಟ್ಯಾಶ್ ಅಂತ ಹೇಳಿ ನಾವು ಶಿಫಾರಸ್ ಮಾಡಿದ್ದೀವಿ. ಅದನ್ನ ನಾವು ಬೇಸಿದ್ದು ತುಂಬಾ ಕಡಿಮೆ ಅವಧಿ ಬೆಳೆ ಇದು. ನಾನಾಗ್ಲೇ ಹೇಳಿದಾಗೆ ಮಾರ್ಚಲ್ಲಿ ಹಾಕಿದ್ರೆ ನಿಮ್ಗೆ 60 ದಿವಸಕ್ಕೆ ಕಟಾವ್ ಬಂದ್ಬಿಡುತ್ತೆ. ಹಂಗಾಗಿ ಬೇಸಲ್ ಡೋಸೇಜ್ ಏನಿದೆ ಅದನ್ನ ನಾವು ಕೊಡ್ಲೇಬೇಕು. ಅದ ನಂತರ 30ನೇ ದಿವಸಕ್ಕೆ ಹೆಚ್ಚುವರಿಯಾಗಿ ನಾವು ಒಂದು ಸ್ವಲ್ಪ ಸಾರಜನಕ ಮತ್ತೆ ಪೊಟ್ಯಾಶನ್ನ ನಾವು ಕೊಡಬೇಕಾಗುತ್ತೆ. ಅದನ್ನು ಕೊಟ್ಟರೆ ನಮಗೆ 60-65 ದಿವಸಕ್ಕೆ ಬೆಳೆ ಬರುತ್ತೆ. ಇಲ್ಲ ನಾವು ಏಪ್ರಿಲಲ್ಲಿ ಬಿತ್ತನೆ ಮಾಡಿ ಅಥವಾ ಮೇನಲ್ಲಿ ಬಿತ್ತನೆ ಮಾಡ್ತೀವಿ ಅಂತ ಹೇಳಿದ್ರೆ ಅರಿಶಿನ ಜೊತೆ ಬಿತ್ತನೆ ಮಾಡೋದಾದರೆ ನಾವು ಇನ್ನು ಅದನ್ನು ನಾವು ಸ್ಪ್ಲಿಟ್ ಮಾಡ್ಬೋದು. ಅಂದರೆ 2 ಸಾರಿಗೆ, ಅಂದರೆ ನಾಟಿ ಮಾಡುವಾಗ ಒಂದು ಬಾರಿ, 30ನೇ ದಿವಸಕ್ಕೆ ಒಂದು ಬಾರಿ, 45ನೇ ದಿವಸಕ್ಕೆ ಇನ್ನೊಂದು ಬಾರಿ ನಾವು ಗೊಬ್ಬರವನ್ನು ಕೊಡ್ಬೋದು. ಅರಿಶಿನ ಕೊಟ್ಟಿದ್ದೆ ಸಾಕಾಗುತ್ತೆ? ಸಾಕಾಗಲ್ಲ ಸರ್. ಹೌದಾ? ಸಾಕಾಗಲ್ಲ. ಅರಿಶಿನ ಹೆಚ್ಚು ಪೋಷಕಾಂಶವನ್ನ ಬೇಡುವಂತ ಬೆಳೆ, ಮತ್ತೆ ಈರುಳ್ಳಿ ಕೂಡ ಹೆಚ್ಚು ಪೋಷಕಾಂಶವನ್ನ ಬೇಡುವಂತ ಬೆಳೆ. ಸೊ ಹಾಗಾಗಿ ಇದ್ರದ್ದು ಏನು ಪಾಲಿದೆ ಇದಕ್ಕೆ ಕೊಡಬೇಕು, ಅರಿಶಿನದ ಪಾಲು ಏನಿದೆ ಅರಿಶಿನಕ್ಕೆ ನಾವು ಕೊಡಬೇಕಾಗುತ್ತೆ. ಹೌದೌದು, ಎರಡರದ್ದು ಆಹಾರ ಬೇಕಲ್ಲ. ಹೌದು, ಈ ರೀತಿ ನಾವು ಕೊಡಬೇಕು. ಮತ್ತೆ ಇದ್ರಲ್ಲಿ ಏನಾದರೂ ನಾನಾಗಲೇ ಹೇಳಿದಾಗೆ ಬೀಜೋಪಚಾರನ ಕರೆಕ್ಟಾಗಿ ಮಾಡಿದ್ರೆ ಮತ್ತು ಪೊಟ್ಯಾಶು ಅವೆಲ್ಲ ನಾವು ಸರಿಯಾಗಿ ಪೂರೈಕೆ ಮಾಡಿದರೆ ನಮಗೇನು ಅಂಥ ರೋಗಗಳಾಗಲಿ ಅಥವಾ ಕೀಟಬಾಧೆಗಳಾಗಲಿ ತುಂಬ ಕಡಿಮೆನೆ. ಯಾವಾಗ ನಮಗೆ ರೋಗ ಬರುತ್ತೆ ಅಂದರೆ ನಾವು ಸರಿಯಾಗಿ ಪೋಷಕಾಂಶಗಳನ್ನು ಕೊಡದೇ ಇದ್ದಾಗ ಹೆಚ್ಚು ರೋಗನ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಕರೆಕ್ಟಾಗಿ ನಾವು ಪೋಷಕಾಂಶಗಳು ಕೊಡೋದಾದರೆ ರೋಗಗಳು ಕಡಿಮೆ ಆಗುತ್ತೆ. ಹಂಗೂ ನಮಗೆ ರೋಗ ಬರ್ತಿದೆ ಅಂತಂದರೆ ಹೆಚ್ಚಾಗಿ ನಾವು ಇದಕ್ಕೆ ಏನು ಹೇಳ್ತೀವಿ ಅಂದರೆ ಇದು ಥ್ರಿಪ್ಸ್ ಅನ್ನೋದು ಒಂದು ನುಸಿ ಅಂತ ಒಂದು ಬರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಯಾವಾಗಲೂ ನಾವು ರೆಕಮೆಂಡ್ ಮಾಡ್ತಾ ಇರೋದು ಇವಾಗೆಲ್ಲ ಹೆಚ್ಚಾಗಿ ರಾಸಾಯನಿಕ ಕಡಿಮೆ ಬಳಸಬೇಕು ಅನ್ನೋ ಉದ್ದೇಶದಿಂದ ಅಂದರೆ ಕಡಿಮೆ ಬೆಲೆಯ ಒಂದು ಔಷಧಿಯಿಂದ ಶುರು ಮಾಡಿ ಕಂಟ್ರೋಲೇ ಬರದೇ ಇದ್ದಾಗ ಮಾತ್ರ ನಾವು ಹೆಚ್ಚು ಬೆಲೆ ಔಷಧಿಯನ್ನು ನಾವು ಇವಾಗ ಇತ್ತೀಚೆಗೆ ಶಿಫಾರಸು ಮಾಡ್ತಾ ಇದ್ದೀವಿ. ಆಮೇಲೆ ಸುಮಾರು ಜನ ರೈತರು ನಮಗೆ ಕೇಳ್ತಾರೆ ಅಂದರೆ ನೀವು ನೀವು ಒಟ್ಟಿಗೆ ನೀವು ಸಾರಜನಕ ನೀವು 17-17 ಹಾಕಿ 20-20 ಹಾಕಿ ಅಂತ ನೀವು ಹೇಳಿಬಿಡ್ತೀರಾ ಮೇಡಮ್ ಅಂತ ಹೇಳಿ ಸುಮಾರು ಜನ ಹೇಳಿದರು. ಅದಕ್ಕೆ ನಾನು ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ನಾವು ಹೇಳೋದು ಸಾರಜನಕ ರಂಜಕ ಪೊಟ್ಯಾಶನ್ನ ಕೊಡಿ ಅಂತ ಹೇಳ್ತೇವೆ ಹೊರತು ನೀವು ಜೀವಾಮೃತ ಮೂಲಕನಾದರೂ ಕೊಡಬಹುದು, ಸಾವಯವ ಮೂಲಕನಾದರೂ ಕೊಡ್ಬೋದು, ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಆದರೂ ಕೊಡ್ಬೋದು. ಅದು ಆಯ್ಕೆ ರೈತರಿಗೆ ಬಿಟ್ಟಿರೋದು. ಬಟ್ ಪೋಷಕಾಂಶ ಕೊಡದೆ ನಾವೇನು ಪೋಷಕಾಂಶ ಕೊಡದೆ ನಾವು ಹಾಗೆ ನಾವು ಬೆಳೆದು ತೋರಿಸ್ತೀವಿ ಅಂತಂದರೆ ಅದಂತೂ ಸಾಧ್ಯ ಇಲ್ಲ. ಏಕೆಂದರೆ ಗಿಡಗಳಿಗಂತೂ ಪೋಷಣೆ ಬೇಕೇ ಬೇಕು, ಪೋಷಕಾಂಶಗಳಂತೂ ಬೇಕೇ ಬೇಕಾಗುತ್ತೆ. ಪ್ರಧಾನವಾಗಿ ಬರುವಂತಹ ಕೀಟ ರೋಗಗಳು ನಮ್ಮ ಭಾಗದಲ್ಲಿ ಸಾಮಾನ್ಯವಾಗಿ ಥ್ರಿಪ್ಸ್ ಬರುತ್ತೆ, ನುಸಿ ಬರುತ್ತೆ. ನುಸಿ ಬಂದಾಗ ಏನಾಗುತ್ತೆ ಅಂದರೆ ಎಲೆ ತುದಿ ಮೇಲೆ ಚುಕ್ಕಿ ಚುಕ್ಕಿ ಬಿಳಿ ಚುಕ್ಕಿ ಕಾಣಿಸ್ಕೊಳ್ಳುತ್ತೆ, ತುದಿ ಒಣಗೋದಕ್ಕೆ ಶುರು ಆಗುತ್ತೆ. ಆವಾಗಾದಾಗ ನೀವು ನಾನಾಗಲೇ ಹೇಳಿದಾಗೆ ಒಂದು ಕಾನ್ಫಿಡಾರ್ ಪ್ಲಸ್ ಅಥವಾ ಕ್ಲೋರೋಫೆರಿಫಾಸ್ ಏನಿದೆ ಅದನ್ನು ನೀವು ಸ್ಪ್ರೇ ಮಾಡ್ಕೋಬೋದು. ಅದು ಬಿಟ್ಟರೆ ನಾನಾಗಲೇ ಹೇಳಿದಾಗ ಇನ್ನು ತಿರುಗುಣಿ ರೋಗ ಅಂತ ಒಂದು ಹೆಚ್ಚಾಗಿ ಬರ್ತಾ ಇದೆ. ಸೊ ಅದು ಬಂದಾಗ ಬೀಜೋಪಚಾರ ಕಂಪಲ್ಸರಿ ನೀವು ಮಾಡಿರಲೇಬೇಕು, ಬೇಜೋಪಚಾರ ಮಾಡಿರಬೇಕು. ತದನಂತರ ಹಂಗೂ ಕೂಡ ನಮಗೆ ಅವಾಗವಾಗ ಏನಾದ್ರು ಒಂದು ಸ್ವಲ್ಪ ಕಾಣಿಸ್ಕೊಂಡಾಗ ನೀವು ಔಷಧಿ ಹೊಡೆದ್ಬಿಟ್ಟು ಅದನ್ನು ರಿಕವರಿ ಮಾಡೋಕ್ಕಾಗಲ್ಲ. ಒಂದು ಸಾರಿ ಆ ತಿರುಗುಡಿ ನೋಡ ಬಂದರೆ ರೋಗ ಬಂದಿದ್ರೆ ಆ ಗಿಡ ಹೋಯಿತು ಅಂತಲೇ ಅರ್ಥ. ನಾನು ಔಷಧಿ ಸ್ಪ್ರೇ ಮಾಡಿ ಹೊಸ ಚಿಗುರು ಬರೆಸಿ ಬೇರೆ ಬೆಳೆಗಳಲ್ಲಿ ನಾವು ಸರಿ ಮಾಡ್ಕೊಳ್ತೀವಲ್ಲ ಆ ಥರ ಮಾಡೋಕ್ಕಾಗೋದಿಲ್ಲ ಇದು. ಹಂಗಾಗಿ ಏನು ಮಾಡಬೇಕು, ಆ ಗಿಡನ ಮೊದಲು ನಾವು ತೆಗಿಬೇಕಾಗುತ್ತೆ, ಅದು ಆ ಜಾಗದಿಂದ ತೆಗಿಬೇಕು. ತದನಂತರ ಸುತ್ತಮುತ್ತ ಗಿಡ ಒಂದು ಬಾರಿ ನಾವೇನು ಮಾಡೋದು ಹೆಕ್ಸಾಕೋನಜಲ್ ಏನಿದೆ ಅದನ್ನು ನಾವು ಸ್ಪ್ರೇ ಮಾಡ್ಕೋಬೋದು, ಸಿಂಪಡಣೆ ಮಾಡಿಕೊಂಡು ಕಂಟ್ರೋಲ್ ತರ್ಬೋದು. ಹೆಚ್ಚಾಗಿ ಇವೆರಡೇ ಸರ್ ರೋಗಗಳು ನಮಗೆ ಕಾಣಿಸ್ಕೊಳ್ಳೋದು. ಕೀಟಗಳು ತುಂಬಾ ಏನಿಲ್ವಾ? ಕೀಟಗಳು ನಾನಾಗಲೇ ಹೇಳದ್ನಲ್ಲ, ಬಂದ್ರೆ ಥ್ರಿಪ್ಸ್ ಬರಬೇಕು, ನುಸಿ ಬರಬೇಕು. ಅದಿಲ್ಲ ಅಂತಂದ್ರೆ ಗೆಡ್ಡೆ ತಿನ್ನೋ ನೊಣ, ಅದಕ್ಕೆ ನಾವು ಡ್ರೆಂಚ್ ಮಾಡ್ಬೇಕಂದ್ರೆ ಸುರಿಬೇಕು ಮಣ್ಣು ಒಳಗಡೆ ಔಷಧಿ ಹೋಗೋವರೆಗೂ. ನಾವು ಔಷಧಿಯನ್ನ ಕೀಟನಾಶಕವನ್ನು ನಾವು ಕ್ಲೋರೋಫೆರಿಫಾಸು ಕಾನ್ಫಿಡಾರ್ ಇವನ್ನೆಲ್ಲ ನಾವು ದ್ರಾವಣ ಮಾಡ್ಕೊಂಡು ಒಳಗಡೆಗೆ ಮಣ್ಣು ಬೇರು ನೆನೆಯೋ ಥರ ನಾವು ಅದನ್ನು ಸುರಿಬೇಕಾಗುತ್ತೆ. ಹಂಗಾಗಿ ಬೀಜೋಪಚಾರ ಮಾಡಿಕೊಂಡ್ರೆ ನಮ್ಗೆ ಆ ಸಮಸ್ಯೆ ಬರೋದಿಲ್ಲ, ನಾವು ಅದನ್ನು ತಪ್ಪಿಸ್ಬಿಡ್ಬೋದು. ಕಟಾವು ಸೊ ಕಟಾವು ಅಂದ್ರೆ ಇದು ನಮ್ಗೆ ಕಾಣಿಸುತ್ತೆ, ಮೇಲ್ಗಡೆನೆ ಗೆಡ್ಡೆಗಳು ಕಾಣಿಸೋದಕ್ಕೆ ಶುರುವಾಗುತ್ತೆ, ಆಮೇಲೆ ಮೇಲ್ಗಡೆ ಸ್ವಲ್ಪ ಗುಲಾಬಿ ಬಣ್ಣಕ್ಕೆ ತಿರುಗ್ತಾ ಇರುತ್ತೆ, ಒಣಗ್ತಾ ಇರುತ್ತೆ, ಮತ್ತೆ ಮೇಲ್ಗಡೆ ಎಲೆ ಕೂಡ ಮೇಲ್ ಮೂರನೇ ಒಂದು ಭಾಗ ಕೆಳಗಡೆ ಬಾಗುತ್ತೆ, ಅದು ಇಂಡಿಕೇಶನ್ ಅಂದ್ರೆ ಇವಾಗ ನಾವು ರೆಡಿ ಆಗಿದೀವಿ ಕಟಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಪಲ್ಲವಿ ಅವರೇ, ಸುಮಾರಷ್ಟು ಜನ ಅದನ್ನ ತರಕಾರಿಯಾಗಿ ಮಾರ್ತಾರಲ್ಲ, ಅವರು ಈ ಕಾವಿನ ಸಮೇತ ತಂದಿಟ್ಕೊಂಡಿರ್ತಾರೆ ಮಾರ್ಕೆಟ್ ಸರ್? ಅದು ಬರೀ ಈ ಕಾಲದಲ್ಲಿ, ಚಳಿಗಾಲದಲ್ಲಿ ಮಾತ್ರ ಅದನ್ನ ಮಾರಾಟ ಮಾಡೋದು. ನೀವು ಹೇಳ್ದಂಗೆ ಅದು ಏನಂತಾರೆ, ಹೂವ ಬರುವಂತ ಒಂದು ಪೈಪ್ ಅಂತ ಕರೀತಂದ್ರೆ, ಹೂವ ಬರುವಂತ ಕಾಂಡ ಇರುತ್ತಲ್ಲ, ಅದನ್ನ ಅವರು ಮಾರಾಟ ಮಾಡ್ತಾರೆ ಅದ್ರ ಸಮೇತ. ಆದ್ರೆ ಮಾರ್ಚ್ ಅಲ್ಲಿ ಅಥವಾ ಜೂನ್ ಅಲ್ಲಿ ಬಿತ್ತನೆ ಮಾಡುವಂತದನ್ನ ಅವರು ತರಕಾರಿಯಾಗಿ ಉಪಯೋಗಿಸೋದಿಲ್ಲ, ರಬಿನಲ್ಲಿ ಮಾಡುವಂತದನ್ನ ತರಕಾರಿಗೆ ಉಪಯೋಗಿಸ್ತಾರೆ. ತರಕಾರಿಗೆ ಉಪಯೋಗಿಸೋದೇ ಆದ್ರೆ ಅದನ್ನ ಯಾವಾಗ ಕಟಾವು ಮಾಡಬೇಕಾಗುತ್ತೆ? ಅದು ಹೂ ಫುಲ್ ಅರಳಿರಬಾರ್ದು, ಮೊಗ್ಗಿರ್ಬೇಕು, ಇನ್ನು ಮೊಗ್ಗೆ ಇರಬೇಕು, ಹೂ ಅರಳಿರಬಾರ್ದು. ಅಂತ ಸಮಯದಲ್ಲಿ ಅದನ್ನ ಕಟಾವು ಮಾಡಿ ಮಾರಾಟ ಮಾಡಬಹುದು. ಹೂ ಅರಳಿಬಿಟ್ರೆ ಅದರದ್ದು ರುಚಿ ಇರೋದಿಲ್ಲ, ಅಂದ್ರೆ ಅದು ಪಂಜನ್ಸಿ ಏನಿದೆ ಘಾಟ್ ಏನಿದೆ ಅದು ಹೋಗ್ಬಿಡುತ್ತೆ. ಆದ್ರೆ ಮೊಗ್ಗು ಇನ್ನು ಮೊಗ್ಗಿರುವಾಗಲೇ ನಾವು ಕಟಾವು ಮಾಡಿದ್ರೆ ಅದು ಪಂಜನ್ಸಿ ಅಥವಾ ಅದು ಘಾಟು ಚೆನ್ನಾಗಿ ಬರುತ್ತೆ. ಆ ಸಮಯದಲ್ಲಿ ನಾವು ಅದನ್ನ ಕಟಾವು ಮಾಡಬಹುದು. ಕಟಾವು ಮಾಡಿ ಅಂದ್ರೆ ಬರೀ ನೀವು ಹೂ ಬಿಡುವಂತ ಕಾಂಡ ಮಾತ್ರ ಕಟಾವು ಮಾಡಬೇಕು, ಎಲೆನೋ ಕಟಾವು ಮಾಡಿಬಿಟ್ರೆ ನಮ್ಗೆ ಕೆಳಗಡೆ ಗೆಡ್ಡೆ ಬರೋದಿಲ್ಲ. ಮೇಲ್ಗಡೆ ಏನು ಹೂವಿಂದ ಏನ್ ಬರುತ್ತೆ ಉದ್ದಕ್ಕೆ ದೊಡ್ಡದಾಗಿ ಬರುತ್ತಲ್ಲ, ಅದನ್ನ ಮಾತ್ರ ನಾವು ಕಟ್ ಮಾಡ್ಕೋಬೇಕು, ಕಟಾವು ಮಾಡ್ಕೋಬೇಕು. ಆದ ರೈತರು ಅದನ್ನ ಮಾತ್ರ ಕತ್ತರಿಸ್ತಾರೆ, ಎಲೆ ಸಮೇತ ಕತ್ತರಿಸೋದಿಲ್ಲ ಅವ್ರು ಅದನ್ನ. ಅದನ್ನ ಮಾತ್ರ ಕಟಾವು ಮಾಡ್ಕೋಬಹುದು. ಕಟಾವು ಮಾಡಿದ್ಮೇಲೆ ನಾನಾಗ್ಲೇ ಹೇಳಿದ್ನಲ್ಲ, ನಾವೇ ಶೇಖರಣೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಎಲೆ ಸಮೇತ ಅದನ್ನ ಕಟ್ಬಿಟ್ಟು ನಾವು ಶೇಖರಣೆ ಮಾಡಿ ಇಟ್ಕೋಬಹುದು. ಇಲ್ಲ ನಾನು ಅವತ್ತೇ ಸೇಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೆಕ್ಸ್ಟ್ ಒಂದು ದಿವಸ ಬಿಟ್ಟು ನೆಕ್ಸ್ಟ್ ಡೇಗೆ ಮುಂದಿನ ಮಾರನೇ ದಿನಕ್ಕೆ ನಾವು ಎಲೆ ಎಲ್ಲನೂ ಕತ್ತರಿಸಿ ನಾವು ಗೆಡ್ಡೆಯನ್ನು ಒಂದು ಬಿಸಿಲಿಗೆ ಒಣಗಿಸ್ಬಿಟ್ಟು ಕೊಟ್ಟರೆ ಚೆನ್ನಾಗುತ್ತೆ. ಶೇಖರಣೆ ಮಾಡುವಾಗ ಒಂದು ಕೀಟ ಬರುತ್ತೆ ಅಂದ್ರಲ್ಲ, ಅದನ್ನು ಹತೋಟಿ ಮಾಡೋದು ಹೇಗೆ? ಶೇಖರಣೆ ಮಾಡ್ಬೇಕಾದ್ರೆ ನೊಣ ಅಂದ್ರೆ ಇನ್ಫೆಕ್ಷನ್ ನಮ್ಗೆ ಗೆಡ್ಡೆಯಲ್ಲೇ ಆಗಿದ್ರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗೆಡ್ಡೆ ಒಳಗಡೆನೆ ಅದು ಮೊರಿ ಆಗುತ್ತೆ, ಆಮೇಲೆ ಅಲ್ಲೇ ಕೋಶ ಆಗುತ್ತೆ, ಅಲ್ಲೇ ಕೋಶ ಆಗಿ ಅಲ್ಲೇ ಒಳಗಡೆ ಗೆಡ್ಡೆ ಜೊತೆನೆ ಇರುತ್ತೆ. ತದನಂತರ ಅದು ನೊಣ ಆಗುತ್ತೆ, ನೊಣ ಆಗಿ ಮತ್ತೆ ಮೊಟ್ಟೆ ಇಡುತ್ತೆ. ನಮ್ಗೆ ಶೇಖರಣೆ ಸಮಯದಲ್ಲಿ ಡ್ಯಾಮೇಜ್ ಆಗೋದಿಲ್ಲ, ಅದು ಮೊಟ್ಟೆ ಇಟ್ಬಿಟ್ಟು ಹೊರಟೋಗ್ಬಿಡುತ್ತೆ. ಮೊಟ್ಟೆ ನಾವು ಯಾವಾಗ ಅದನ್ನ ಭೂಮಿಗೆ ಹಾಕ್ತೀವಿ ಅವಾಗ ಅದು ಮರಿ ಹೊಡೆದು ಹಾನಿ ಮಾಡುತ್ತೆ. ಬೀಜೋಪಚಾರ ಅದಕ್ಕೆ ಮಾಡಿ ಅಂತ ನಾವು ಹೇಳ್ತೀವಿ. ಶತಮಾನ ಕಂಡ ಭಾರತದ ಕರ್ನಾಟಕ ಬ್ಯಾಂಕ್ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಇದೇ ತಿಂಗಳ 10ನೇ ತಾರೀಕು ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ. ರೈತರ ಅಭಿವೃದ್ಧಿಗೆ ಬ್ಯಾಂಕಿನ ಯೋಜನೆಗಳು, ಈ ಕುರಿತ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೈಸೂರಿನ ಕುವೆಂಪು ನಗರದ ಕರ್ನಾಟಕ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯ ಸಹಾಯಕ ಮಹಾಪ್ರಬಂಧಕರಾದ ಡಾಕ್ಟರ್ ಟಿಆರ್ ಅರುಣ್ ಹಾಗೂ ಕೃಷಿ ಅಧಿಕಾರಿ ಆರ್ ಚಂದನ. ಈ ಮಣ್ಣು ಚಿನ್ನ, ಈ ಮಣ್ಣೇ ಅನ್ನ, ಭೂತಾಯ ನಂಬಿ ನಾವು ಬೇಸಾಯ ಮಾಡೋಣ. ಸಂಪರ್ಕಿಸಿ 251-2582 ಮತ್ತೊಂದು 251-0809 ಎಸ್ಟಿಡಿ ಕೋಡ್ 0821. ನೆನಪಿಡಿ, ರೈತರ ಅಭಿವೃದ್ಧಿಗೆ ಬ್ಯಾಂಕಿನ ಯೋಜನೆಗಳನ್ನು ಕುರಿತ ಕರ್ನಾಟಕ ಬ್ಯಾಂಕ್ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಇದೇ ತಿಂಗಳ 10ರಂದು ಸಂಜೆ 6:50 ಕೃಷಿ ರಂಗದಲ್ಲಿ. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್ ಭಾರತದಾದ್ಯಂತ. ಬೀಜೋತ್ಪಾದನೆ ಏನಿದೆಯಲ್ಲ, ಇದಕ್ಕೂ ಅವಕಾಶಗಳಿದೆಯಾ? ಬೀಜೋತ್ಪಾದನೆ ಮಾಡಿದೀವಿ, ಮಾಡಬಹುದು. ಅಂದ್ರೆ ನಾನು ಆಗ್ಲೇ ತಳಿ ಹೇಳಿದಾಗೆ ಅರ್ಕ ಉಜ್ವಲ್ ಒಂದು ಮಾಡಬಹುದು, ಮತ್ತೆ ಕೋಫೈವ್ ಅಂತ ಏನಿದೆ, ಇವೆರಡು ತಳಿಗಳು ಮಾತ್ರ ಬೀಜವನ್ನ ಬಿಡುವಂತದ್ದು. ನಾವು ಸ್ಥಳೀಯ ತಳಿಗಳಿಗೆ ನಾವು ಪ್ರಯತ್ನ ಮಾಡಿದೀವಿ, ಬಟ್ ಅದು ಹೂವ ಬಿಡುತ್ತೆ ಬಟ್ ಬೀಜ ಆಗೋದಿಲ್ಲ. ಬೀಜ ಆದ್ರೂ ಒಂದು ಹೂವಿಗೆ ಒಂದು 5-6 ಬೀಜ ಅಷ್ಟೇ ನಮಗೆ ಬೀಜ ಸಿಗುತ್ತೆ, ಬೀಜ ಕಟ್ಟಲ್ಲ ಅದು. ಆದ್ರೆ ಅರ್ಕ ಉಜ್ವಲ್ ಮತ್ತೆ ಕೋಫೈ ಏನಿದೆ ಅದು ನಮಗೆ ಬೀಜ ಸಿಗುತ್ತೆ. ಬೀಜೋತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಚಾಮರಾಜನಗರ ಆಗ್ಲಿ ನಾಗಮಂಗಲ ಆಗ್ಲಿ ಸೂಕ್ತವಾದ ಜಾಗ ಅಲ್ಲ. ಯಾಕೆಂದ್ರೆ ಈರುಳ್ಳಿ ಚೆನ್ನಾಗಿ ಹೂ ಬಂದು ಪಾಲಿನೇಷನ್ ಆಗಬೇಕು, ಅಂದ್ರೆ ಪರಾಗಸ್ಪರ್ಶ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ತಂಪು ವಾತಾವರಣ ಇರಬೇಕು. ಒಳ್ಳೆ ಅಂದ್ರೆ ನಮ್ಗೆ ಇಲ್ಲಿ ಹೂ ಬರುತ್ತೆ ಅಂದ್ರೆ ಹೂ ಗಾತ್ರ ತುಂಬಾ ಚಿಕ್ಕದಿರುತ್ತೆ. ಆದ್ರೆ ನೀವು ಧಾರವಾಡ ಇದು ನರಗುಂದ ನವಲ್ಗುಂದ ಆ ಪ್ರದೇಶದಲ್ಲಿ ನೀವು ಇದನ್ನೇ ಬೆಳೆದ್ರೆ ಒಂದೊಂದು ಹೂವು ಸುಮಾರು ನಿಮಗೆ ಅಂಗೈ ಅಗಲ ಇರುತ್ತೆ, ತುಂಬಾನೇ ದೊಡ್ಡದಾಗಿ ಹೂ ಬರುತ್ತೆ. ಅಲ್ಲಿ ಪರಾಗಸ್ಪರ್ಶ ಬಹಳ ಚೆನ್ನಾಗುತ್ತೆ, ಅಂದ್ರೆ ಆ ಬಿಟ್ಟಿರುವಂತ ಅಷ್ಟು ಹೂಗಳಲ್ಲಿ ನಾವು ಬೀಜಗಳನ್ನ ಕಾಣ್ಬೋದು. ಒಂದು ಹೂವು ನಿಮಗೆ 3-4 ಬೀಜ ಬಿಡುತ್ತೆ, ಅಂದ್ರೆ ಹೂ ಗೊಂಚಲು ಒಳಗಡೆ ಸಣ್ಣ ಸಣ್ಣ ಹೂಗಳಿರುತ್ತೆ, ಅವು ಸುಮಾರು 200-300 ಹೂಗಳಿರುತ್ತೆ. ಅದ್ರ ಒಳಗಡೆ ನಮಗೆ 3-4 ಬೀಜ ಕಟ್ಟಿದ್ರೆ ಮಾತ್ರ ನಮಗೆ ಲಾಭದಾಯಕ. ನಾವು ಒಂದು ಪ್ರಯೋಗನೂ ಮಾಡಿದ್ವಿ ಇಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ. ಒಂದ್ಸರಿ ಬೀಜ ಉತ್ಪಾದನೆ ಮಾಡಬೇಕು ಅಂತೇಳಿ ಕೋಫೈನ ಕೊಟ್ಟಿದ್ವಿ, ನಮಗೆ 10 ಗಂಟೆಗೆ ಬರೀ 19 ಕೆಜಿ ಬೀಜ ಬಂದಿತ್ತು. ಅಂದರೆ ತೀರಾ ಕಡಿಮೆ ಅದು. ಅದೇ ನಾವು ನರ್ಗುಂದ್ ನವಲ್ಗುಂದ್ ಜಾಗ ಪ್ರದೇಶಗಳಲ್ಲಿ ನಾವು ಇದೇ ಬೀಜೋತ್ಪಾದನೆ ಮಾಡಿದ್ರೆ ನಮಗೆ 200-300 ಕೆಜಿ ಬೀಜ ಬರುತ್ತೆ ಒಂದು ಎಕರೆಗೆ. ಅವರು ಅವ್ರಿಗೆ ಅದೇ ದೊಡ್ಡ ಸಮಸ್ಯೆ ಆಗಿರೋದು ಅವ್ರಿಗೆ. ಅಂದ್ರೆ ಅವ್ರು ಇವಾಗ ನರ್ಗುಂದ್ ನವಲ್ಗುಂದ್ಗೆ ಕೊಡ್ತಾ ಇದ್ದಾರೆ ಬೀಜೋತ್ಪಾದನೆಗೆ. ಮುಂಚೆ ಚಿತ್ರದುರ್ಗದಲ್ಲಿ ಮಾಡ್ತಾ ಇದ್ರು, ಅಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಅವ್ರಿಗೆ ತುಂಬಾ ಜಾಸ್ತಿ ಆಗ್ಬಿಡ್ತು. ಅಂದ್ರೆ ನಿಮ್ಗೆ ಇಳುವರಿ ಕಡಿಮೆ ಆಗಿದ್ದಂಗೆ ನಿಮ್ಗೆ ವೆಚ್ಚ ಜಾಸ್ತಿ ಆಗುತ್ತೆ. ಇಳುವರಿ ಹೆಚ್ಚು ಜಾಸ್ತಿ ಬಂದ್ರೆ ನಮಗೆ ವೆಚ್ಚ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಇವಾಗ ಅವರೆಲ್ಲ ನರ್ಗುಂದ್ ನವಲ್ಗುಂದಕ್ಕೆ ಕೊಟ್ಟು ಇವಾಗ ಅಲ್ಲೇ ಮಾಡಿಸ್ತಾ ಇದ್ದಾರೆ. ಬಟ್ ಅವರು ಗೆಡ್ಡೆ ಬೆಳೆಯೋದಿಲ್ಲ, ಅವ್ರು ಬೀಜ ಉತ್ಪಾದನೆ ಮಾಡಿ ಬೀಜವನ್ನ ಈ ಕಡೆ ಕೊಡ್ತಾರೆ, ಇವ್ರು ಇಲ್ಲಿ ಬೀಜ ಹಾಕಿ ಗೆಡ್ಡೆನ ಉತ್ಪಾದನೆ ಮಾಡ್ತಾರೆ. ಆತರ ಇವಾಗ ಪದ್ಧತಿ ಬರ್ತಾ ಇದೆ. ನಮ್ಮ ಭಾಗದಲ್ಲಿ ಏನ್ ಸಾಂಬಾರ್ ಈರುಳ್ಳಿ ಬೆಳೀತಾ ಇದ್ದಾರೆ, ಈ ಚಾಮರಾಜನಗರ ಆಗ್ಲಿ ನಾಗಮಂಗಲ ಆಗ್ಲಿ, ಸರಿಪಡಿಸ್ಕೋಬೇಕಾದಂತಹ ಏನಾದರೂ ಒಂದಷ್ಟು ವ್ಯವಸಾಯಿಕ ಪದ್ಧತಿಗಳಿದ್ದಾವ? ಮುಖ್ಯವಾಗಿ ಬೀಜೋಪಚಾರ, ಗೆಡ್ಡೆನ ಆಯ್ಕೆ ಮಾಡ್ಕೊಳ್ಳೋದೊಂದು ಮಾಡ್ತಾ ಇಲ್ಲ ಸರಿಯಾಗಿ. ಇವತ್ತು ನಾವು ನಮ್ಮ ಮಾರ್ಕೆಟಿಗೆ ಹೋಗೋದು, ಅಲ್ಲಿ ಯಾವ್ದು ಸಿಗುತ್ತೋ ಅದು ತಗೊಂಬಂದ್ಬಿಡ್ತೀವಿ. ಯಾಕೆಂದ್ರೆ ಇವತ್ತು ನಾನು ಬಿತ್ತನೆ ಅಥವಾ ನಾಳೆ ಬಿತ್ತನೆ ಮಾಡಬೇಕಾಗಿರುತ್ತೆ, ಇವತ್ತು ಹೋಗ್ತೀವಿ ನಾವು ಏನು ಬೇಕೋ ಅದನ್ನು ತೊಗೊಂಬರ್ತೀವಿ. ಆಯ್ಕೆ ಬಿತ್ತನೆ ಆಯ್ಕೆ ಗೆಡ್ಡೆಗಳ ಆಯ್ಕೆ ಅಂತೂ ಸರಿಯಾಗಿ ಮಾಡ್ತಾ ಇಲ್ಲ ಅವರು. ಮತ್ತು ಎರಡನೇದು ಬೀಜೋಪಚಾರ ಮಾಡ್ತಾ ಇಲ್ಲ, ಬಿತ್ತನೆ ಗೆಡ್ಡೆ ಬೀಜೋಪಚಾರ ಅಂತೂ ಅವ್ರು ಯಾರು ಮಾಡ್ತಾ ಇಲ್ಲ. ಅದನ್ನು ಅವ್ರು ಮಾಡಲೇಬೇಕು. ಅದನ್ನು ಮಾಡಿದ್ರೆ ಸಾಕಷ್ಟು ತೊಂದರೆಗಳನ್ನ ನಾವು ತಪ್ಪಿಸ್ಕೋಬೋದು, ಹಾನಿನ ತಪ್ಪಿಸ್ಕೋಬೋದು. ಇವೆರಡನ್ನ ಅವ್ರು ಕರೆಕ್ಟಾಗಿ ಮಾಡಿದರೆ ಉತ್ಪಾದನಾ ವೆಚ್ಚ ತುಂಬ ಕಡಿಮೆ ಆಗುತ್ತೆ. ನೀವು ಬರೀ 40 ಕ್ವಿಂಟಾಲ್ ಬೆಳೆದ್ರು ನಮಗೆ ಒಂದು 10-20 ಸಾವಿರ ರೂಪಾಯಿ ಏನಾದರೂ ಲಾಭ ಬರುತ್ತೆ. ಇಲ್ಲ ನಾವು ಏನು ಮಾಡೋದಿಲ್ಲ ಅಂದರೆ ವೆಚ್ಚನೇ ಜಾಸ್ತಿ ಆಗಿಬಿಟ್ರೆ ನಮಗೆ ಅಲ್ಲಿ ಬೆಲೆ ಕಡಿಮೆ ಆದಾಗ ನಮಗೆ ಲಾಭ ಅಂಶ ಬರೋದೇ ಇಲ್ಲ. ಹಾಗಾಗಿ ಇವೆರಡನ್ನಂತೂ ನಾನು ರೈತರು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾವು ಶಿಫಾರಸು ಮಾಡ್ತೀವಿ. ಒಂದು ಬಿತ್ತನೆಗೆಡ್ಡೆ ಆಯ್ಕೆ, ಎರಡನೇದು ಬೀಜೋಪಚಾರ. ಬಿತ್ತನೆಗೆಡ್ಡೆನ ಆದಷ್ಟು ನೀವೇ ಮಾಡಿಕೊಂಡ್ರೆ ಇನ್ನೂ ಉತ್ತಮ. ನಾವು ಬೆಳೆದಂಥ ಬೆಳೆ ಅಥವಾ ನಮ್ಮ ಪಕ್ಕದ ಜಮೀನಲ್ಲಿ ಯಾರು ಬೆಳೆದಿರ್ತಾರೆ, ಭಾಳ ಚೆನ್ನಾಗಿ ಬಂದಿದೆ ಅವ್ರದ್ದು ಬೆಳೆ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ನೀವು ಆಯ್ಕೆ ಮಾಡಿ ಇಟ್ಕೋಬೋದು. ಒಂದು 3-4 ಕ್ವಿಂಟಲ್ ಆಯ್ಕೆ ಮಾಡಿ ಇಟ್ಕೊಂಡ್ರೆ ನಾವು ಅದನ್ನು ಉಪಯೋಗಿಸ್ಕೋಬೋದು. ಆ ತಪ್ಪು ಗ್ರಹಿಕೆನೂ ಹೋಗ್ಬೇಕಲ್ವೇ, ನಾವು ಬೆಳೆದಿರೋ ಬೆಳೆಯಿಂದ ಬಿತ್ತನೆ ಮಾಡಿದ್ರೆ ಇಳುವರಿ ಬರಲ್ಲ ಅಂತ. ಇಲ್ಲ, ಖಂಡಿತ ಬರುತ್ತೆ, ಖಂಡಿತ ಬರುತ್ತೆ ಅಲ್ವಾ. ನಾನು ಆಗ್ಲೇ ಹೇಳಿದ್ನಲ್ಲ, ಕಟಾವ್ ಆಗಿ ಕನಿಷ್ಠ 1 ತಿಂಗಳಾದ್ರೂ ಆಗಿರ್ಬೇಕು. ಇವತ್ತು ಕಟಾವ್ ಮಾಡಿ ನಾವು ಇನ್ನೊಂದು ವಾರಕ್ಕೆ ಬಿತ್ತನೆ ಮಾಡ್ತಿದ್ರೆ ಮೊಳಕೆ ಚೆನ್ನಾಗಿ ಬರೋದಿಲ್ಲ. ಕಟಾವ್ ಮಾಡಿ ಕನಿಷ್ಠ 1 ತಿಂಗಳಾದ್ರೂ ಆಗಿರ್ಬೇಕು. ಅಂದ್ರೆ ಸ್ವಲ್ಪ ಚೆನ್ನಾಗಿ ಒಣಗಿರ್ಬೇಕು, ಮೇಗಳ 2 ಪದರ ಒಣಗಿರ್ಬೇಕು. ಆವಾಗ ನಮಗೆ ಒಳ್ಳೆ ಮೊಳಕೆ ಚೆನ್ನಾಗಿ ಬರುತ್ತೆ, ಮತ್ತೆ ಗೆಡ್ಡೆನೂ ಚೆನ್ನಾಗಿ ಕಟ್ಟತ್ತೆ. ಆತ್ಮೀಯ ಕೇಳುಗರೆ, ರೇಡಿಯೋ ಕಿಸಾನ್ ದಿನದ ಪ್ರಯುಕ್ತ ಇದೇ ತಿಂಗಳ 14ರಂದು ಶುಕ್ರವಾರ ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಸಭಾಂಗಣದಲ್ಲಿ ವೇದ ಕೃಷಿ ಕುರಿತ 1 ದಿನದ ಕಾರ್ಯಾಗಾರವನ್ನ ಏರ್ಪಾಡು ಮಾಡಲಾಗಿದೆ. ನೇಗಿಲ ನೆಂಟಗೆ ತಾಯಂದಿರಿಬ್ಬರು, ಹೆತ್ತಮ್ಮ ಒಬ್ಬಳು, ಭೂತಾಯಿ ಒಬ್ಬಳು. ಆಯ್ದ 150 ಜನರಿಗೆ ಮಾತ್ರ ಭಾಗವಹಿಸಲು ಅವಕಾಶವಿದೆ. ಆಸಕ್ತರು ನಿಮ್ಮ ಹೆಸರು, ವಿಳಾಸ ಹಾಗೂ ಮೊಬೈಲ್ ಸಂಖ್ಯೆಯನ್ನು ಪತ್ರದಲ್ಲಿ ಬರೆದು ನಿಲಯ ನಿರ್ದೇಶಕರು, ಕೃಷಿರಂಗ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 20 ಇಲ್ಲಿಗೆ ಕಳುಹಿಸಬಹುದು. ಅಥವಾ fmaarmysore@gmail.com ಇಮೇಲ್ ಕಳುಹಿಸಬಹುದು. ಅಥವಾ 9480056960 ಮತ್ತೊಮ್ಮೆ ಕೇಳಿ 9480056960. ಈ ಮೊಬೈಲ್ ಸಂಖ್ಯೆಗೆ ಸಂದೇಶ ಕಳುಹಿಸಬಹುದು. ಭೂಮಿಯ ಬಸಿರಲಿ ಹುಟ್ಟಿ, ದೇವರಿನ ಬಂಡಿಯ ಕಟ್ಟಿ, ಹಸಿರೇ ಉಸಿರು ಎಂದು ಸಾರುವ. ನೆನಪಿಡಿ, ಇದೇ 14ರಂದು ಶುಕ್ರವಾರ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ವೇದ ಕೃಷಿ ಕುರಿತ ಕಾರ್ಯಾಗಾರ ನಡೆಯಲಿದೆ. ಆಸಕ್ತರು ಕೂಡಲೇ ನಿಮ್ಮ ಹೆಸರನ್ನು ನೋಂದಾಯಿಸಿ. ಸ್ವಾಗತ, ಸುಸ್ವಾಗತ. ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಪಲ್ಲವಿ ಅವರೇ, ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ? 733-65-100 ಇನ್ನೊಮ್ಮೆ ಹೇಳ್ತೀರಾ? 733-83-65-100 ಇನ್ನೂ ಒಂದ್ಸರಿ ಹೇಳ್ಬಿಡಿ. 733-83-65-100 ಒಳ್ಳೆಯದು ಡಾಕ್ಟರ್ ಪಲ್ಲವಿ ಅವರೇ, ಇದುವರೆಗೂ ಕೂಡ ಸಾಂಬಾರು ಈರುಳ್ಳಿಯ ಉತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ತುಂಬ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು.